ಆಕಾಶವಾಣಿ ಆಕಾಶವಾಣಿ ಚಿತ್ರದುರ್ಗ. ಕೃಷಿ ರಂಗ, ರೈತರಿಗಾಗಿ ಕಾರ್ಯಕ್ರಮ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ಮೀನು ಮರಿಗಳ ಉತ್ಪಾದನೆ, ಪಾಲನೆ ಮತ್ತು ಸಾಕಾಣಿಕೆ ಕುರಿತು ಹಿರಿಯೂರು ತಾಲೂಕು ಬಬ್ಬೂರು ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಶ್ರುತಿ ಶ್ರೀ ಪಿ ಗೋಂದಿ ಅವರೊಂದಿಗೆ ಸಂದರ್ಶನ, ನಂತರ ಹವಾಮಾನ ವರದಿ, ರೈತರಿಗೆ ಸಲಹೆ, ಜನಪದ ಗೀತೆಗಳನ್ನು ಕೇಳುವಿರಿ. ಅರೆ ಗೆಳೆಯರೇ, ಸ್ವಲ್ಪ ಗಮನವಿಟ್ಟು ಕೇಳಿ. ನಿಮಗೆ ಇಂಥದೇ ಮೆಸೇಜ್ ಬರುತ್ತೆ, ನಿಮ್ಮ ಅಪ್ಪನ ಬಾಕಿ ಹಿಂತಿರುಗಿಸ್ತೀನಿ ಅಂತ. ಅರೆ ಸಾಲ ಹಿಂತಿರುಗಿಸುವ ನೆಪದಲ್ಲಿ ನಕಲಿ ಪೇಮೆಂಟ್ SMS ಕಳಿಸ್ತಾರೆ. ಆಮೇಲೆ ಹೇಳ್ತಾರೆ, ತಪ್ಪಾಗಿ ಹಣ ಹೆಚ್ಚು ಕಳಿಸಿದೆ ಮಗ, ಉಳಿದ ಹಣ ಹಿಂತಿರುಗಿಸು ಅಂತಾರೆ. ನೆನಪಿರ್ಲಿ, UPI ಸೇಫ್ ಇದೆ. ಆದ್ರೆ ಹೀಗೆ ಯಾರಾದ್ರೂ ಮೋಸ ಮಾಡಿದ್ರೆ ಹೇಳಿ, ನಾನು ಮೂರ್ಖ ಅಲ್ಲ. NPCI ಮುಖಾಂತರ ಜನಹಿತಕ್ಕಾಗಿ ಜಾರಿ. ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆಯು ರೇಷ್ಮೆ ಅಭಿವೃದ್ಧಿ ಯೋಜನೆ, ವಿಶೇಷ ಘಟಕ ಯೋಜನೆ, ಗಿರಿಜನ ಉಪಯೋಜನೆ, ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಅನುಸೂಚಿ ಜಾತಿಗಳ ಉಪಯೋಜನೆ ಮತ್ತು ಬುಡಕಟ್ಟು ಯೋಜನೆ, ಬೆಲೆ ಸ್ಥಿರೀಕರಣ ನಿಧಿ ಯೋಜನೆ, ಉತ್ಪಾದನೆ ಮತ್ತು ಗುಣಮಟ್ಟ ಆಧಾರಿತ ಬಿತ್ತನೆ ಗುಡಿಗೆ ಪ್ರೋತ್ಸಾಹಧನ, ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಯೋಜನೆಗಳು ಸೇರಿದಂತೆ ರಾಜ್ಯ ರೇಷ್ಮೆ ಭಾಗಿದಾರರಿಗೆ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ. ಆಸಕ್ತರು ಹತ್ತಿರದ ರೇಷ್ಮೆ ಇಲಾಖೆಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಈಗ ಕೇಳಿ, ಮೀನು ಮರಿಗಳ ಉತ್ಪಾದನೆ, ಪಾಲನೆ ಮತ್ತು ಸಾಕಾಣಿಕೆ ಕುರಿತು ಹಿರಿಯೂರು ತಾಲೂಕು ಬಬ್ಬೂರು ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಶ್ರುತಿ ಪಿ ಗೋಂದಿ ಅವರೊಂದಿಗೆ ಸಂದರ್ಶನ. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವಿವತ್ತು ಮೀನು ಮರಿಗಳ ಉತ್ಪಾದನೆ, ಪಾಲನೆ ಮತ್ತು ಸಾಗಾಣಿಕೆ ಕುರಿತು ಮಾತನಾಡ್ತಾ ಇದ್ದೇವೆ. ಹೆಚ್ಚಿನ ಮಾಹಿತಿಯನ್ನು ನೀಡಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಹಿರಿಯೂರು ತಾಲೂಕು ಬಬ್ಬೂರ್ ಫಾರಂನ ವಲಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದಲ್ಲಿ ಮೀನುಗಾರಿಕೆ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯವನ್ನು ನಿರ್ವಹಿಸುವಂತಹ ಡಾಕ್ಟರ್ ಶ್ರುತಿಶ್ರೀ ಅವರು ನಮ್ಮೊಂದಿಗೆ ಇದ್ದಾರೆ. ಬನ್ನಿ, ಈ ಒಂದು ಮೀನು ಮರಿಗಳ ಉತ್ಪಾದನೆ, ಪಾಲನೆ ಮತ್ತು ಸಾಗಾಣಿಕೆ ಕುರಿತು ಸಾಕಷ್ಟು ಮಾಹಿತಿಯನ್ನು ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಮೇಡಮ್. ಸರ್ ನಮಸ್ತೆ ಸರ್. ಮೇಡಮ್ ಹೇಳಿ ಮೇಡಮ್, ಮೊದಲೇದಾಗಿ ಈ ಒಂದು ಮೀನು ಮರಿಗಳ ಉತ್ಪಾದನೆ ಅಂದ್ರೆ ಏನ್ ಮೇಡಮ್? ಸರ್, ಈಗ ಜನಸಂಖ್ಯೆ ಹೆಚ್ಚಿಕೆ ಆಗ್ತಿರೋದ್ರಿಂದ ನಮಗೆ ಪೌಷ್ಟಿಕಾಂಶ ಆಹಾರದ ಕೊರತೆ ತುಂಬಾ ಆಗ್ತಾ ಇದೆ. ಜೊತೆಗೆ ಈ ಮೀನುಗಾರಿಕೆ ಅನ್ನೋದು ಏನು, ಜನ ಎಷ್ಟು ತಿಂತಾ ಇದಾರೆ ಅಷ್ಟು ಜನಕ್ಕೂ ನಾವು ತಲುಪಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ನಾವು ಪ್ರೊಡಕ್ಷನ್ ಜಾಸ್ತಿ ಮಾಡಬೇಕು ಅಂತಂದ್ರೆ ಮೀನು ಉತ್ಪಾದನೆಯನ್ನು ಕೂಡ ನಾವು ಜಾಸ್ತಿ ಮಾಡಬೇಕು. ಆ ಕಾರಣಕ್ಕೆ ನಾವು ಈ ಮೀನು ಮರಿಗಳ ಉತ್ಪಾದನೆ ಬಗ್ಗೆ ನಾವು ತುಂಬಾ ಗಮನ ಹರಿಸಬೇಕಾಗಿರೋ ವಿಷಯ. ಸೊ ಈ ಮೀನು ಮರಿಗಳನ್ನ ನಾವು ಯಾವ ರೀತಿಯಾಗಿ ಉತ್ಪಾದನೆ ಮಾಡ್ತೀವಿ ಅಂತ ಅಂದ್ರೆ, ನದಿಗಳಲ್ಲಿ ಡೈರೆಕ್ಟ್ ಆಗಿ ಸಿಗುವಂತ ಮೀನು ಮರಿ, ಅದು ಯೂಶಲಿ ನಮ್ಗೆ ಮಳೆಗಾಲದಲ್ಲಿ ಮಾತ್ರ ಕೆರೆ ಕಟ್ಟೆಗಳಲ್ಲಿ ಮೀನು ಮರಿ ಆಗುವಂತದ್ದು, ಅಥವಾ ಸಮುದ್ರ ತೀರದಲ್ಲೂ ಅಷ್ಟೇ ಮಳೆಗಾಲದಲ್ಲಿ ಮಾತ್ರ ಆಗುವಂತದ್ದು. ಸೊ ಹಾಗಾಗಿ ನಾವು ಡೈರೆಕ್ಟ್ ಆಗಿ ನದಿಗಳಲ್ಲಿ ಮೀನು ಮರಿನ ಹಿಡಿದು ತರುವಂತದ್ದು, ಕೆರೆ ಕಟ್ಟೆಗಳಲ್ಲಿ ಮೀನು ಮರಿನ ಇಡುವಂತದ್ದು, ಅದರ ಜೊತೆಗೆ ನಾವು ಪ್ರಚೋದನೆ ಕೊಟ್ಟು ಅಂತ ಅಂದ್ರೆ ಕೃತಕ ಇಂಜೆಕ್ಷನ್ ನ ಕೊಟ್ಟು ನಾವು ಒಂದು ಸಣ್ಣ ತೊಟ್ಟಿಗಳಲ್ಲಿ ಮೀನು ಮರಿ ಮಾಡುವಂತದ್ದು. ಈ ರೀತಿಯಾಗಿ ಮೂರ್ನಾಲ್ಕು ವಿಧಗಳಲ್ಲಿ ನಾವು ಮೀನು ಮರಿನ ಉತ್ಪಾದನೆ ಮಾಡ್ತಾ ಇದ್ದೇವೆ. ಈ ಒಂದು ಮೀನು ಮರಿಗಳ ಉತ್ಪಾದನೆಯ ಒಂದು ವಿಧಾನಗಳ ಬಗ್ಗೆ ಹೇಳಿ ಮೇಡಮ್. ಈಗ ಮೂರ್ ವಿಧಾನ ಹೇಳ್ದೆ ನಾನು, ಏನು ನ್ಯಾಚುರಲ್ ವಾಟರ್ ಬಾಡೀಸ್ ಅಲ್ಲಿ, ಈಗ ಕೆರೆ ಕಟ್ಟೆಗಳಲ್ಲಾಗಿರ್ಬೋದು, ನದಿಗಳಲ್ಲಾಗಿರ್ಬೋದು, ಮೀನು ಮರಿ ಅದಾಗದೆ ನಮ್ಗೆ ನ್ಯಾಚುರಲ್ ಆಗಿ ನದಿಗಳಲ್ಲಿ ಮೀನು ಮರಿ ಮಾಡೋಂಥದ್ದು ಮಳೆಗಾಲದಲ್ಲಿ. ಅದೇ ರೀತಿ ನಾವು ಪ್ರಚೋದನೆ ಮಾಡಿ ಮಾಡೋಂಥದ್ದು ಯಾವ ರೀತಿ ಮಾಡಬೇಕು ಅಂತ ಅಂದ್ರೆ, ಅದರಲ್ಲಿ ಎರಡು ವಿಧ ಇದಾವೆ. ಏನು ಅಂತ ಅಂದ್ರೆ, ಪ್ಯೂಟರಿ ಗ್ಲಾಂಡ್, ಮೀನಿನಲ್ಲಿರುವಂತಹ ಪ್ಯೂಟರಿ ಗ್ಲಾಂಡ್ ನ ಎಕ್ಸ್ಟ್ರಾಕ್ಟ್ ಮಾಡಿ ನಾವು ಅದರಲ್ಲಿ ದ್ರವ ರೂಪದಲ್ಲಿ ತಯಾರಿಸಿ ಅದನ್ನ ನಾವು ಇಂಜೆಕ್ಟ್ ಮಾಡ್ಬಿಟ್ಟು, ಅದನ್ನ ಪಿಟ್ಯುಟರಿ ಗ್ಲಾಂಡ್, ಅದು ಏನು ಅಂತಂದ್ರೆ ರಿಪ್ರೊಡಕ್ಟಿವ್ ಹಾರ್ಮೋನ್ ಅಂತ ಕರಿಬ, ಅದನ್ನ ನಾವು ಗಂಡು ಮೀನಿಗೆ ಮತ್ತೆ ಹೆಣ್ಣು ಮೀನಿಗೆ ಇಂಜೆಕ್ಟ್ ಮಾಡಿ ನಾವು ಪ್ರಚೋದನೆ ಮಾಡಿ ನಾವು ಮೀನು ಮರಿ ಮಾಡುವಂತ ವಿಧಾನ. ಈಗ ಮೀನು ಮರಿ ಪಾಲನೆ ಅಂದ್ರೆ ಏನ್ ಮೇಡಮ್? ಮೀನು ಮರಿ ಪಾಲನೆ ಅನ್ನೋದಕ್ಕಿಂತ ಮುಂಚೆ ನಾನು ಉತ್ಪಾದನೆ ಯಾವ ರೀತಿ ಮಾಡಬೇಕು, ಯಾಕೆಂದ್ರೆ ಉತ್ಪಾದನೆ ಮಾಡಿದ ನಂತರ ನಾವು ಮೀನು ಮರಿಗಳನ್ನ ಪಾಲನೆ ಮಾಡೋಕ್ಕಾಗುವಂತದ್ದು. ಸೊ ಮೀನು ಮರಿ ಉತ್ಪಾದನೆ ಮಾಡೋದಕ್ ಮುಂಚೆ ಯಾವ್ಯಾವ ವಿಧ ಅದನ್ನ ಮಾಡ್ಕೊಬೇಕು ಅಂತಂದ್ರೆ, ಈಗ ಮೀನುಗಳು ಗಂಡು ಮೀನಾಗಿರ್ಬೋದು ಹೆಣ್ಣು ಮೀನಾಗಿರ್ಬೋದು, ಅದು ಪ್ರೌಢಾವಸ್ಥೆಗೆ ಬರ್ಲಿಕ್ಕೆ ನಮ್ಗೆ 8-10 ತಿಂಗಳು ಬೇಕಾಗುತ್ತೆ. ಸೊ 8-10 ತಿಂಗಳೊಳಗೆ ಅದು ಪ್ರೌಢಾವಸ್ಥೆಗೆ ಬಂದು ಆ ಮೀನುಗಳು ಮರಿ ಮಾಡ್ಲಿಕ್ಕೆ ಅದು ರೆಡಿ ಆಗಿರುತ್ತೆ. ಸೊ ಆ ಮೀನನ್ನ ಗಂಡು ಮೀನು ಹೆಣ್ಣು ಮೀನಿನ ಯಾವ ರೀತಿ ನಾವು ಗುರುತಿಸುವಂತದ್ದು ಅಂತ ಅಂತಂದ್ರೆ, ಹೆಣ್ಣು ಮೀನಿನ ಹೊಟ್ಟೆ ಭಾಗದಲ್ಲಿ ನಾವು ಮೃದುವಾಗಿರುತ್ತೆ, ಜೊತೆಗೆ ನಾವು ಅಮ್ಕಿದಾಗ ಮೊಟ್ಟೆ ರೀತಿ ಕಾಳು ಕಾಳು ರೀತಿಯಾಗಿ ಹೊರಗಡೆ ಬರುತ್ತೆ. ಸೊ ಆ ರೀತಿ ಬಂದಾಗ ನಾವದು ಹೆಣ್ಣು ಮೀನು, ಜೊತೆಗೆ ಅದು ಮರಿ ಮಾಡ್ಲಿಕ್ಕೆ ರೆಡಿ ಇದೆ ಅಂತೇಳಿ ನಾವು ಸೆಲೆಕ್ಟ್ ಮಾಡ್ಕೋಬಹುದು. ಅದೇ ಗಂಡು ಮೀನು ಯಾವ ರೀತಿ ನಾವು ಮಾಡ್ಕೊಬೇಕು ಅಂತಂದ್ರೆ, ಗಂಡು ಮೀನುಗಳು ಯೂಶಲಿ ನಮ್ಗೆ ಬಾಡಿ ಉದ್ದಕ್ಕಿರುತ್ತೆ ಮತ್ತೆ ಹೊಟ್ಟೆ ಭಾಗ ಜಾಸ್ತಿ ಊದ್ಕೊಂಡಿರೋದಿಲ್ಲ. ಹೆಣ್ಣು ಮೀನ್ ಮರಿಗಳಾದ್ರೆ ಮೊಟ್ಟೆ ತುಂಬಿಕೊಂಡಿರೋದ್ರಿಂದ ಊದ್ಕೊಂಡಿರುತ್ತೆ. ಹಾಗಾಗಿ ನಾವು ಗಂಡು ಮೀನು ಮತ್ತೆ ಹೆಣ್ಣು ಮೀನುಗಳನ್ನ ನಾವು ವಿಂಗಡಿಸಬಹುದು. ಅದ್ರ ಜೊತೆಗೆ ನಾವು ಹೊಟ್ಟೆ ಭಾಗದಲ್ಲಿ ಅಮುಕಿದಾಗ ಬಿಳಿ ದ್ರವ ರೀತಿಯಾಗಿ ನಮ್ಗೆ ಬರುತ್ತೆ, ಅದನ್ನ ನಾವು ಗಂಡು ಮೀನು ಅಂತೇಳಿ ನಾವು ಗುರುತಿಸಬಹುದು. ಸೊ ಈ ತರ ಪ್ರೌಢಾವಸ್ಥೆಗೆ ಬಂದಿರೋ ಗಂಡು ಮೀನು ಮತ್ತೆ ಹೆಣ್ಣು ಮೀನನ್ನು ಕೂಡ ನಾವು ಚುಚ್ಚುಮದ್ದು ಕೊಟ್ಟು, ಏನು ಪಿಟ್ಯುಟರಿ ಹಾರ್ಮೋನ್ ನಾವು ಸಿರೇಂಜಲ್ಲಿ ನಾವು ಇಂಜೆಕ್ಟ್ ಮಾಡ್ಬಿಟ್ಟು ನಾವು ಮೀನು ಮರಿಗಳನ್ನ ಉತ್ಪಾದನೆ ಮಾಡಬಹುದು. ಜೊತೆಗೆ ಈ ಹಾರ್ಮೋನ್ ನಾವು ಎಷ್ಟು ಪ್ರಮಾಣದಲ್ಲಿ ಕೊಡಬೇಕಾಗತ್ತೆ ಅಂತೇಳಿ ಹೇಳಿಕ್ ಇಷ್ಟಪಡ್ತೀನಿ. ಈಗ 1 ಕೆಜಿ ಮೀನಿನ ತೂಕಕ್ಕೆ ನಾವು 2-3 ಮಿಲಿಗ್ರಾಂನಷ್ಟು ಮತ್ತೆ 5-8 ಮಿಲಿಗ್ರಾಂನಷ್ಟು ಹೆಣ್ಣು ಮೀನುಗಳಿಗೆ ನಾವು 2 ಪ್ರಮಾಣದಲ್ಲಿ ನಾವು 2 ಇಂಜೆಕ್ಷನ್ ನ ಕೊಡಬೇಕಾಗತ್ತೆ. 6 ಗಂಟೆಗಳ ಕಾಲ ಡ್ಯೂರೇಷನ್ ಅಲ್ಲಿ ನಾವು 2 ಇಂಜೆಕ್ಷನ್ ನ ಕೊಟ್ಟು, ಅದೇ ಗಂಡು ಮೀನುಗಳಿಗೆ ಒಂದೇ ಇಂಜೆಕ್ಷನ್ ನ ಕೊಟ್ಟು, ಈಗ ಹೆಣ್ಣು ಮೀನಿಗೆ 2ನೇ ಡೋಸ್ ಕೊಡಬೇಕಾದ್ರೆ ನಾವು ಗಂಡು ಮೀನುಗಳಿಗೆ 1 ಡೋಸ್ ಕೊಟ್ಟು ನಾವು ಪ್ರಚೋದನೆ ಮಾಡಿ, ಒಂದು ಸೊಳ್ಳೆ ಪರ್ದ ರೀತಿಯಾಗಿ ಹಾಪ ಬರುತ್ತೆ ನಮ್ಗೆ, ಸೊಳ್ಳೆ ಪರ್ದನ ನಾವು ಉಲ್ಟಾ ಮಾಡಿದ್ರೆ ಯಾವ ರೀತಿ ವೃತ್ತಾಕಾರ ಬರುತ್ತಲ್ಲ ಆ ರೀತಿಯಾಗಿ ಅದರೊಳಗೆ ಬಿಟ್ಟು ನಾವು ಗಂಡು ಮೀನನ್ನು ಮತ್ತೆ ಹೆಣ್ಣು ಮೀನನ್ನು ಇಂಜೆಕ್ಟ್ ಮಾಡಿಬಿಟ್ಟು ಅದರೊಳಗೆ ಬಿಟ್ಟು ನಾವು ಮರಿ ಮಾಡ್ಲಿಕ್ಕೆ ಬಿಡಬೇಕು. ಮತ್ತೆ ಈ ಗಂಡು ಮೀನು ಮತ್ತೆ ಹೆಣ್ಣು ಮೀನನ್ನ ನಾವು 1 ಹೆಣ್ಣಿಗೆ 2 ಗಂಡು ರೀತಿಯಾಗಿ ನಾವು ಕೊಡಬೇಕಾಗತ್ತೆ. ಏನಕ್ಕೆ ಕೊಡಬೇಕು, ಯಾಕೆಂದ್ರೆ ಈ ಗೆಂಡೆ ಮೀನುಗಳಲ್ಲಿ ಅದು 1 ಸಲಿ ನಿಮ್ಗೆ 1 ಲಕ್ಷದಿಂದ 2 ಲಕ್ಷದಷ್ಟು ಮೊಟ್ಟೆ ಹಾಕುತ್ತೆ. ಅದಷ್ಟು ನಮ್ಗೆ ಫರ್ಟಿಲೈಸ್ ಆಗ್ಬೇಕು ಅಂತ ಅಂದ್ರೆ 1 ಗಂಡದು ದ್ರವ ರೂಪ ಸಾಕಾಗೋದಿಲ್ಲ, ಹಾಗಾಗಿ ನಾವು 2 ಗಂಡನ ನಾವು ಬಿಡಬೇಕಾಗತ್ತೆ. ಹಾಗಾಗಿ ನಾವು 1 ಹೆಣ್ಣಿಗೆ ನಾವು 1:2 ratio ನಾವು 2 ಗಂಡು ಆಗಿ ನಾವು ಬಿಡಬೇಕಾಗತ್ತೆ. ಅಂದ್ರೆ ನಮ್ಮ ಕೃಷಿಕರ ಮಟ್ಟದಲ್ಲಿ ಈ ಒಂದು ಮೀನು ಮರಿ ಉತ್ಪಾದನೆ ಅಂತಂದ್ರೆ ಯಾವ ರೀತಿ ಮಾಡಬಹುದು ಮೇಡಮ್? ಈಗ ನಾವು ಕೃಷಿಕರ ಮಟ್ಟದಲ್ಲಿ ಅಂತಂದ್ರೆ, ಇವಾಗ ಗ್ರೋಟ್ ಪಾಂಡ್ ಅಂತೇಳಿ ನಾವು ಮಾಡಿಟ್ಕೊಂಡು ಮೀನುಗಳು ವರ್ಷಾನ್ಗಟ್ಲೆ ಅಟ್ಲೀಸ್ಟ್ 1 ವರ್ಷನಾದ್ರೂ ಅವರು ಬೆಳೆಸಿರ್ಬೇಕಾಗಿರುತ್ತೆ. 1 ವರ್ಷ ಬೆಳೆಸಿಟ್ಕೊಂಡು ಮತ್ತೆ ಪ್ರೌಢಾವಸ್ಥೆಗೆ ಬಂದಿರೋ ಮೀನುಗಳನ್ನ ಅವರು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಜೊತೆಗೆ ಮೀನು ಮರಿ ಮಾಡಿಸ್ಬೇಕು ಅನ್ನೋ ಇಂಟೆನ್ಷನ್ ಇತ್ತು ಅವರಿಗೆ ಅಂತಂದ್ರೆ, ಅದಕ್ಕೆ ಬೇಕಾಗಿರೋ ಒಂದು ಕೃತಕ ಆಹಾರನ ನಾವು ಫಾರ್ಮುಲೇಟೆಡ್ ಫೀಡ್ ಅಂತೇಳಿ ಕರಿತೀವಿ. ಅದು ಒಳ್ಳೆ ರೀತಿ ರಿಪ್ರೊಡಕ್ಷನ್ ಅಥವಾ ಪ್ರೊಡಕ್ಷನ್ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವು ಮೀನು ಮರಿ ಸಾಕ್ತಾ ಇದ್ರೆ ಅದಕ್ಕೆ ಆದಂತ ಫಾರ್ಮುಲೇಷನ್ ಫೀಡ್ಗಳನ್ನ ಕೊಟ್ಟು ನಾವು ಆಹಾರ ಕೊಟ್ಟು ನಾವು ಅದನ್ನ ಬೆಳೆಸ್ತಾ ಇದ್ರೆ, ಸೊ ಆ ರೀತಿಯಾಗಿ ರೈತರು ಕೂಡ ತಮ್ಮ ಹೊಂಡದಲ್ಲಿ ಸಣ್ಣ ಪ್ರಮಾಣದಲ್ಲಿ ಮೀನು ಮರಿ ಉತ್ಪಾದನೆ ಮಾಡಬಹುದು, ಅಥವಾ ಮೀನು ಮರಿನ ಮೊಟ್ಟೆ ಇಡಿಸಿ ಮೀನು ಮರಿನ ಮಾಡಬಹುದು. ಅಂದ್ರೆ ಹೆಚ್ಚಿನ ಮಟ್ಟದಲ್ಲಿ ನಮ್ಮ ರೈತರು ಮೀನು ಮರಿಗಳನ್ನ ಮಾರಾಟ ಮಾಡ್ಲಿಕ್ಕೆ ಏನಾದ್ರೂ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಖಂಡಿತವಾಗ್ಲೂ ಸರ್, ಇವಾಗ ತುಂಬಾ ಕಡೆ ಇವನ್ ಚಿತ್ರದುರ್ಗ ಜಿಲ್ಲೆ ಆಗಿರ್ಬೋದು, ಸುತ್ತಮುತ್ತ ಇರೋ ತುಮಕೂರು ಆಗಿರ್ಬೋದು, ಹಾಸನದಲ್ ಆಗಿರ್ಬೋದು, ಎಲ್ಲಾ ಕಡೆನು ಕೂಡ ರೈತರೇ ಕೂಡ ಮೀನು ಮರಿ ಉತ್ಪಾದನೆ ಮಾಡ್ತಿದ್ದಾರೆ. ಏನು ಈ ಆಪ ಮೆಥಡ್ ಅಂತ ಹೇಳ್ದೆ ಅಲ್ವಾ, ಅದಲ್ದೆ ನಮ್ಗೆ ಚೈನೀಸ್ ಆಚರಿ ಮೆಥಡ್ ಅಂತ ಇದೆ, ಅದನ್ನ ನಾವು ಎಲ್ಲರೂ ಮಾಡ್ಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಅದಕ್ಕೆ ವೆಚ್ಚ ತುಂಬಾ ಆಗ್ತದೆ. ಬಟ್ ಆದ್ರೆ ಈ ಟ್ರೆಡಿಷನಲ್ ಮೆಥಡ್, ಏನ್ ಸಾಂಪ್ರದಾಯಿಕ ಮೆಥಡ್ ಇದಾವೆ, ಅದನ್ನ ಫಾಲೋ ಮಾಡಿಕೊಂಡು ರೈತರು ಮಾಡ್ತಿದ್ದಾರೆ. ಅಂದ್ರೆ ರೈತರ ಮಟ್ಟದಲ್ಲಿ ಈ ಒಂದು ಮೀನು ಮರಿ ಉತ್ಪಾದನೆ ಮಾಡ್ಬೇಕಂತಂದ್ರೆ ನಮ್ಮ ಕೃಷಿಕರು ಯಾವ ರೀತಿ ಸಿದ್ಧತೆ ಮಾಡ್ಕೊಳ್ಬೇಕಾಗುತ್ತೆ ಪ್ರಾರಂಭದಲ್ಲಿ? ಪ್ರಾರಂಭದಲ್ಲಿ ಸರ್, ಈಗ ಒಳ್ಳೆ ಮೀನ್ ಮರಿಗಳನ್ನ ತರಬೇಕಾಗತ್ತೆ. ಒಳ್ಳೆ ಗೌರ್ಮೆಂಟ್ ಸರ್ಟಿಫೈಡ್ ಇನ್ಸ್ಟಿಟ್ಯೂಟ್ ಅಲ್ಲಿ ಅವರು ಮೀನ್ ಮರಿಗಳನ್ನ ತಂದು ಅದು 8-10 ತಿಂಗಳು ಅಥವಾ 1 ವರ್ಷ ಅವರು ಮೀನು ಸಾಕಾಣಿಕೆ ಮಾಡಬೇಕಾಗತ್ತೆ. ಆನಂತರ ಅವರು ಗಂಡು ಮೀನು ಮತ್ತೆ ಹೆಣ್ಣು ಮೀನುಗಳನ್ನ 2 ಸಪರೇಟ್ ಪಾಂಡ್ಗಳಲ್ಲಿ ಅವರು ಹೊಂಡಗಳಲ್ಲಿ ಬೆಳೆಸಬೇಕಾಗತ್ತೆ. ಒಳ್ಳೆ ಕೃತಕ ಆಹಾರನ ಫಾರ್ಮುಲೇಟೆಡ್ ಫೀಡ್, ನ್ಯೂಟ್ರಿಷಿಯಸ್ ಫೀಡ್ಗಳನ್ನ ಕೊಟ್ಟು ಅದನ್ನ ಬೆಳೆಸಬೇಕಾಗತ್ತೆ. ಆಮೇಲೆ ಅದು ಯಾವಾಗ ಮೀನ್ ಮರಿ ಮಾಡ್ಲಿಕ್ಕೆ ರೆಡಿ ಇದೆ ಅಂತ ಅಂದಾಗ ನಾವು ಒಂದು ಹೊಂಡದಲ್ಲಿ ನೀಟಾಗಿ ಸಿದ್ಧತೆ ಮಾಡ್ಕೊಬೇಕು. ಯಾವ ರೀತಿ ಅಂತ ಅಂದ್ರೆ, ಮೀನ್ ಮರಿ ಅಥವಾ ಮೀನ್ ಮೊಟ್ಟೆ ಇಡಂತ ಹೊಂಡನ ನಾವು ಕ್ಲಿಯರ್ ವಾಟರ್ ಇರಬೇಕು, ಯಾವುದೇ ರೀತಿ ಸಗಣಿ ಗೊಬ್ಬರ ಹಾಕಿರಬಾರ್ದು, ಕ್ಲಿಯರ್ ವಾಟರ್ ಇರಬೇಕು, ಸ್ವಚ್ಛವಾದ ನೀರಿರಬೇಕು. ಆ ನೀರಲ್ಲಿ ತಂದೆ ತಾಯಿ ಮೀನುಗಳನ್ನ ನಾವು ಒಂದು ಹಾಪದಲ್ಲಿ ಒಂದು ಸೊಳ್ಳೆ ಪರ್ದ ಉಲ್ಟಾ ಮಾಡಿದ್ರೆ ಯಾವ ರೀತಿ ಆಗುತ್ತೆ, ಆ ತರ ಬಲೆ ಕಟ್ಕೊಂಡು ನಾವು ಅದರೊಳಗೆ ಬಿಟ್ಟಾಗ ಅದರ ಜೊತೆಗೆ ಈ ಮೀನು ಮೊಟ್ಟೆ ಇಡುತ್ತಲ್ಲ, ಆ ಮೊಟ್ಟೆ ಬಂದು ಅದಕ್ಕೆ ಅಂಟಿನಂಶ ಇರೋಂತ ಮೊಟ್ಟೆಗಳು, ಮೀನಿನ ಮೊಟ್ಟೆಗಳು ಅದು ಸ್ಟಿಕ್ಕಿ ನೇಚರ್ ಇರುತ್ತೆ, ಯಾಕೆಂದ್ರೆ ನೀರಲ್ಲಿ ಅದು ಹಾಗೆ ತೇಲ ಬಿಡಕ್ ಆಗೋದಿಲ್ಲ ಅಲ್ಲ. ಹಾಗಾಗಿ ನಾವು ಗಿಡಗಳನ್ನ, ಜಲಸಸ್ಯಗಳನ್ನ ನಾವು ಆ ಹಾಪದೊಳಗೆ ಹಾಕ್ಬೇಕಾಗತ್ತೆ. ಆ ಮೀನು ಏನು ಗಂಡು ಮೀನು ಅಥವಾ ಹೆಣ್ಣು ಮೀನು ಮೊಟ್ಟೆ ಬಿಡುತ್ತಲ್ಲ ಅದು ಗಂಡು ಮೀನು ಫರ್ಟಿಲೈಸ್ ಮಾಡುತ್ತೆ. ಆ ಫರ್ಟಿಲೈಸ್ ಆಗಿರೋಂತ ಮೊಟ್ಟೆಗಳು ಬಂದು ಗಿಡಗಳಿಗೆ ಜಲಸಸ್ಯಗಳಿಗೆ ಬಂದು ಅಂಟ್ಕೊಳ್ಳುತ್ತೆ. ಮತ್ತೆ ಈ ಮೊಟ್ಟೆ ಹಾಕಿದ ನಂತರ ಅದಕ್ಕೆ 48 ಗಂಟೆಯಿಂದ 72 ಗಂಟೆ ಮೊಟ್ಟೆ ಒಡೆದು ಮೀನು ಮರಿ ಆಚೆ ಬರಲಿಕ್ಕೆ ಟೈಮ್ ತಗೊಳುತ್ತೆ. ಮತ್ತೆ ಉಷ್ಣಾಂಶ ಬಂದು ನಮ್ಗೆ 22-25 ಡಿಗ್ರಿ ಸೆಲ್ಸಿಯಸ್ ಇದ್ರೆ ನಮ್ಗೆ 48 ಗಂಟೆ ತಗೊಳುತ್ತೆ. ಮತ್ತೆ 22 ಡಿಗ್ರಿ ಸೆಲ್ಸಿಯಸ್ ಗಿಂತ ಕಮ್ಮಿ ಇತ್ತು ಅಂತಂದ್ರೆ ಅದು 70 ತಾಸು ತನಕ ನಮ್ಗೆ ಮೊಟ್ಟೆ ಒಡೆದು ಮರಿ ಹೊರಗಡೆ ಬರಲಿಕ್ಕೆ ಟೈಮ್ ತಗೊಳುತ್ತೆ. ಚಳಿಗಾಲದಲ್ಲಿ ಸ್ವಲ್ಪ ಜಾಸ್ತಿ ಟೈಮ್ ತಗೊಳುತ್ತೆ. ಈಗ ಮೀನು ಮರಿ ಉತ್ಪಾದನೆ ಮಾಡಬೇಕಾದ್ರೆ ಕೃತಕ ಆಹಾರ ಕೊಡಬೇಕು ಅಂತ ಹೇಳಿದ್ರ, ಈಗ ಕೃತಕ ಆಹಾರ ಅಂತಂದ್ರೆ ಯಾವ ರೀತಿ ಕೊಡಬಹುದು ನಮ್ಮ ರೈತರು? ಕೃತಕ ಆಹಾರ ಅಂತ ಅಂದ್ರೆ ಸರ್ ಬ್ಯಾಲೆನ್ಸ್ಡ್ ಫುಡ್ ಅಂತ ಹೇಳ್ಬೋದು. ನಾವು ಸರಿ ಪ್ರಮಾಣದಲ್ಲಿ ಬೇಕಾಗಿರೋಂತ ಫ್ಯಾಟ್ ಆಗಿರ್ಬೋದು, ಫೈಬರ್ ಆಗಿರ್ಬೋದು, ಪ್ರೋಟೀನ್ ಆಗಿರ್ಬೋದು, ಈ ಮೂರು ಕೂಡ ಸರಿ ಪ್ರಮಾಣದಲ್ಲಿ ಮಿಶ್ರಣ ಮಾಡಿ ತಯಾರಿಸಿರುವಂತ ಆಹಾರ. ಅದು ನೀವು ನಿಮ್ಗೆ ಇಲ್ಲೇ ಲೋಕಲ್ ಆಗಿ ಸಿಗುವಂತ ಅಕ್ಕಿ ತೋಡ ಆಗಿರ್ಬೋದು, ಶೇಂಗಾ ಹಿಂಡಿ ಆಗಿರ್ಬೋದು, ಜೊತೆಗೆ ಗೋಧಿ ಬೂಸ, ಜೋಳದ ಬೂಸ, ಜೊತೆಗೆ ಮೀನಿನ ಫಿಶ್ ಮೀಲ್ ಅಂತ ಕರೀತಾರೆ ಮೀನಿನ ಆಹಾರ, ಅದನ್ನು ಕೂಡ ನಿಮ್ಗೆ ಫ್ಯಾಕ್ಟರಿ ಔಟ್ಲೆಟ್ ಅಲ್ಲಿ ಸಿಗುತ್ತೆ. ಅದಷ್ಟು ಮತ್ತೆ ಮಿನರಲ್ ಮಿಕ್ಸ್, ಅವು ಇಷ್ಟು ಸರಿ ಪ್ರಮಾಣದಲ್ಲಿ ನಾವು ಮಿಶ್ರಣ ಮಾಡಿ ಅದನ್ನ ಬೇಯಿಸಿ ಮತ್ತೆ ಮೀನುಗಳಿಗೆ ಏನು ಮರಿ ಮಾಡಿಸ್ಬೇಕು ಅನ್ನೋಂತ ತಂದೆ ತಾಯಿ ಮೀನುಗಳಿಗೆ ದಿನಕ್ಕೆ ನಾವು 2 ಬಾರಿ ಆಹಾರ ಕೊಟ್ಟು ನಾವು ಬೆಳೆಸಬೇಕಾಗತ್ತೆ. ಈಗ ಮೀನ್ ಮರಿ ಮಾಡಿಸ್ತೀವಿ ಅಂತಂದ್ರೆ 3 ತಿಂಗಳು ಆ ನ್ಯೂಟ್ರಿಷಿಯಸ್ ಫುಡ್ ನ ಕೊಟ್ಟು ನಾವು 3 ತಿಂಗಳು ತಯಾರು ಮಾಡಬೇಕಾಗತ್ತೆ. ಆ ನಂತರ ಅದು 4ನೇ ತಿಂಗಳಿಗೆ ಅದು ಮೀನು ಮರಿ ಮಾಡ್ಲಿಕ್ಕೆ ಸಿದ್ಧವಾಗಿರುತ್ತೆ. ಯಾಕೆಂದ್ರೆ ಯಾವುದೇ ರೀತಿ ಆಗ್ಲಿ ಅದಕ್ಕೆ ಒಳ್ಳೆ ಆಹಾರ ಕೊಟ್ಟಷ್ಟು ನಮ್ಗೆ ಒಳ್ಳೆ ರೀತಿಯಾದಂತ ಮರಿಗಳು ಹೊರಗಡೆ ಬರ್ತವೆ. ಹಾಗಾಗಿ ನಾವು ತಂದೆ ತಾಯಿ ಮೀನುಗಳನ್ನ ಒಳ್ಳೆ ರೀತಿಯ ಆಹಾರ ಕೊಟ್ಟು ನಾವು ಪೋಷಣೆ ಕೊಟ್ಟು ನಾವು ಬೆಳೆಸೋದ್ರಿಂದ ನೆಕ್ಸ್ಟ್ ಬರೋಂತ ಆಫ್ ಸ್ಪ್ರಿಂಗ್ಸ್ ಕೂಡ ಏನ್ ಮರಿಗಳು ಕೂಡ ನಮ್ಗೆ ಒಳ್ಳೆ ಗುಣಮಟ್ಟ ಇರುತ್ತೆ. ಅಂದ್ರೆ ನಮ್ಮ ರೈತರು ಈಗ ಮೀನು ಮರಿ ಉತ್ಪಾದನೆ ಮಾಡಬೇಕಾದ್ರೆ ಸರಿಯಾದ ಒಂದು ವಿಧಾನಗಳನ್ನ ಅನುಸರಿಸಲಿಲ್ಲ ಅಂತಂದ್ರೆ ಅಲ್ಲಿ ಏನು ಸಮಸ್ಯೆಗಳನ್ನ ಅವ್ರು ಎದುರಿಸಬೇಕಾಗುತ್ತೆ ಮೇಡಮ್? ಈಗ ಮೀನು ಮರಿ ಉತ್ಪಾದನೆ ಮಾಡೋದ್ರಲ್ಲಿ ಇವಾಗ ಕೃತಕ ಇಂಜೆಕ್ಷನ್ ಕೊಟ್ಟು ಕೂಡ ನಾವು ಮಾಡಬಹುದು. ಯಾಕೆಂದ್ರೆ ಕೃತಕ ಇಂಜೆಕ್ಷನ್ ಏನ್ ಉದ್ದೇಶಕ್ಕೆ ನಾವು ಕೊಡಬೇಕು ಅಂತಂದ್ರೆ, ಏನು ಈ ಗೆಂಡೆ ಮೀನುಗಳು 1 ಕೆಜಿ ತೂಕ ಇರೋಂತ ಮೀನುಗಳು 1.5-2 ಲಕ್ಷ ಮೊಟ್ಟೆಗಳನ್ನ ಒಂದೇ ಸರಿ ಬಿಡುತ್ತೆ. ಸೊ ಅವಾಗ ನಾವು ಏನ್ ಮಾಡ್ಬೇಕು, ಅದಷ್ಟು ಮರಿಗಳನ್ನ ನಾವು ಮೊಟ್ಟೆ ಇಟ್ಟಿರೋದಷ್ಟು ಕಾಪಾಡ್ಕೋಬೇಕು. ಯಾಕೆಂದ್ರೆ ಎಲ್ಲಾ ಮೊಟ್ಟೆಗಳು ಕೂಡ ಮರಿಯಾಗಿ ಬರೋದಿಲ್ಲ. ಸೊ ಅದು ಅಟ್ಲೀಸ್ಟ್ ನಮ್ಗೆ 80% ನಮ್ಗೆ ಅದು ಮರಿಯಾಗಿ ಬರಬೇಕು ಅಂತಂದ್ರೆ ಕೆಲವೊಂದು ಮೆಥಡ್ ಗಳನ್ನ ಫಾಲೋ ಮಾಡಬೇಕು. ಯಾವ್ದಾವ್ದು ಗಮನದಲ್ಲಿ ಇಟ್ಕೋಬೇಕು ಅಂತಂದ್ರೆ, ಮೀನ್ ಮರಿ ಆ ಬಿಡೋದಕ್ ಮುಂಚೆ ನೀರು ಶುದ್ಧವಾಗಿರೋಂತ ನೀರಾಗಿರ್ಬೇಕು. ಮೀನ್ ಮರಿ ಮೊಟ್ಟೆ ಇಟ್ಟ ನಂತರ ಏನು ತಂದೆ ತಾಯಿ ಮೀನುಗಳನ್ನ ಇಮಿಡಿಯೇಟ್ ನೆಕ್ಸ್ಟ್ ಡೇ ಬೇರ್ಪಡಿಸಬೇಕಾಗತ್ತೆ. ಯಾಕೆಂದ್ರೆ ಅಲ್ಲೇ ಇತ್ತು ಅಂದ್ರೆ ಮೊಟ್ಟೆಗಳನ್ನ ಡ್ಯಾಮೇಜ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಅದನ್ನ ಬೇರ್ಪಡಿಸಬೇಕು. ಅದಾದ ನಂತರ 48 ಗಂಟೆಯಿಂದ 70 ಗಂಟೆ ಒಳಗೆ ಅದು ಮೊಟ್ಟೆ ಒಡೆದು ಮರಿಯಾಗಿ ಹೊರಗಡೆ ಬರ್ತವೆ. ಸೊ ಅವಾಗ ಏನ್ ಮಾಡ್ಬೇಕು, ಆ ಮೊಟ್ಟೆ ಒಡೆದು ಆ ಗಿಡಗಳ ಏನು ಜಲಸಸ್ಯಗಳನ್ನ ನಾವು ಉಪಯೋಗಿಸಿರ್ತೀವಿ ಮೊಟ್ಟೆ ಅಂಟ್ಕೊಳ್ಳಿಕ್ಕೆ, ಆ ಜಲಸಸ್ಯಗಳನ್ನ ನಾವು 70 ಗಂಟೆ ಅದು ಮೀನ್ ಮರಿ ಒಡೆದು ಬಂದು ಒಂದು ಕಡ್ಡಿ ರೀತಿಯಾಗಿ ಕಾಣ್ತಾ ಇರುತ್ತೆ ನಮ್ಮ ಕಣ್ಣಿಗೆ, ಸಣ್ಣ ಕಡ್ಡಿ ರೀತಿಯ ಕಾಣುತ್ತೆ. ಆದ್ರೂ ಮೀನ್ ಮರಿಗಳು ಮೂಮೆಂಟ್ ಸ್ಟಾರ್ಟ್ ಆಗಿರೋದಿಲ್ಲ. ಅವಾಗ ನಾವು ಆ ಜಲಸಸ್ಯಗಳನ್ನ ನಾವು ಬೇರ್ಪಡಬೇಕು. ಯಾಕೆ ಅಲ್ಲೇ ಹಾಪದೊಳಗೆ ಬಿಟ್ರೆ ಅದು ಕೊಳಲಿ ಸ್ಟಾರ್ಟ್ ಆಗುತ್ತೆ, ಮೀನ್ ಮರಿಗಳಿಗೆ ಇನ್ಫೆಕ್ಷನ್ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ 2ನೇ ದಿನಕ್ಕೆ ನಾವು ಜಲಸಸ್ಯಗಳನ್ನ ತೆಗೆದು ಬಿಡಬೇಕಾಗತ್ತೆ. ಮತ್ತೆ ಆ ಮೀನ್ ಮರಿಗಳು ಮಾತ್ರ ಅದ್ರೊಳಗೆ ಇರುತ್ತೆ. ಮತ್ತೆ ಆ ಟೈಮಲ್ಲಿ ನಾವು ಯಾವುದೇ ರೀತಿ ಕೃತಕ ಆಹಾರನ ಮೀನ್ ಮರಿಗಳಿಗೆ ಕೊಡೋದಿಲ್ಲ. ಯಾಕೆ ಅಂದ್ರೆ ಅದ್ರೊಳಗೆ ಯೋಕ್ ಸ್ಯಾಕ್ ಅಂತ ಹೇಳ್ತೀವಿ, ಏನು ಭಂಡಾರದ ಅಂಶ ಇರುತ್ತೆ, ಅದೇ ಅದಕ್ಕೆ ಬೇಕಾಗಿರೋಂತ ನ್ಯೂಟ್ರಿಷನ್ ನ ಒದಗಿಸ್ತಿರುತ್ತೆ. ಸೊ ಹಾಗಾಗಿ ಅದನ್ನೇ ಜೀವಿಸ್ಕೊಂಡು ಅದು 2 ದಿನ ಕಾಲ ಬದುಕಿರುತ್ತೆ. ಸೊ ಅದಾದ ನಂತರ ಅದು ಓಡಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ನೀರೊಳಗೆ. ಅದು ಓಡಾಡಕ್ ಸಿದ್ಧವಾಗಿದೆ, ಅದು ಓಡಾಡ್ತಿದೆ ಅನ್ನುವಾಗ ನಾವು ಬೇರೆ ರೀತಿಯ ಒಂದು ಹೊಂಡನ ರೆಡಿ ಮಾಡಿಕೊಂಡು, ಪಾಲನಾ ತೊಟ್ಟಿನ ರೆಡಿ ಮಾಡಿಕೊಂಡು, ಅಷ್ಟು ಆಪದಲ್ಲಿರುವಂತ ಮರಿಗಳನ್ನ ನಾವು ಅಲ್ಲಿಗೆ ಶಿಫ್ಟ್ ಮಾಡಬೇಕಾಗತ್ತೆ. ಅಲ್ಲಿ ನಾವು 10-15 ದಿನಗಳ ಕಾಲ ಅದಕ್ಕೆ ಬೇಕಾಗಿರೋ ನ್ಯೂಟ್ರಿಷಿಯಸ್ ಫುಡ್ ಕೊಡಬೇಕಾಗತ್ತೆ. ಅದು ಯಾವುದು ನ್ಯೂಟ್ರಿಷಿಯಸ್ ಫುಡ್ ಅಂತ ಅಂದ್ರೆ, ಶೇಂಗಾ ಹಿಂಡಿ ಇರುತ್ತಲ್ಲ, ಶೇಂಗಾ ಹಿಂಡಿದು ಹಾಲನ್ನ ತೆಗಿಬೇಕಾಗತ್ತೆ. ಅದನ್ನ ನೆನೆಸಿಟ್ಟು ಸೋಸ್ಕೊಂಡು ಅದನ್ನ ಹಾಲನ್ನ ತೆಗೆದು ಅದಕ್ಕೆ ಮೀನ್ ಮರಿಗಳಿಗೆ 10-15 ದಿನ ಕಾಲ ನಾವು ಕೊಡಬೇಕಾಗತ್ತೆ. ಅದಕ್ಕೆ ಬೇಕಾಗಿರೋಂತ ಒಳ್ಳೆ ಏನು ನ್ಯೂಟ್ರಿಷಿಯಸ್ ಫುಡ್ ಅಂತ ಹೇಳ್ಬೋದು. ಈಗ ನಮ್ಮ ಭಾಗದಲ್ಲಿ ನಮ್ಮ ಕೃಷಿಕರು ಅಂದ್ರೆ ಯಾವ ಯಾವ ತಳಿಯ ಮೀನುಗಳ ಮರಿ ಉತ್ಪಾದನೆ ಮಾಡಬಹುದು ಮೇಡಮ್? ಒಳನಾಡು ಮೀನುಗಾರಿಕೆ ವಿಭಾಗದಲ್ಲಿ ಅಥವಾ ಇಲ್ಲಿ ಒಳನಾಡು ಪ್ರದೇಶದಲ್ಲಿ ನಾವು 6 ಗೆಂಡೆ ಮೀನುಗಳಿದ್ದಾವೆ ಸರ್. ಅದರಲ್ಲಿ ನಾವು ಸಿಲ್ವರ್ ಕಾರ್ಪ್, ಕಾಮನ್ ಕಾರ್ಪ್, ಗ್ರಾಸ್ ಕಾರ್ಪ್, ಜೊತೆಗೆ ಚೈನೀಸ್ ಕಾರ್ಪ್ ಗಳಂತೇಳಿ 3 ವಿಧಗಳ ಗೆಂಡೆ ಮೀನುಗಳಿದಾವೆ. ಆ 6 ಗೆಂಡೆ ಮೀನುಗಳನ್ನು ಕೂಡ ಅವರು ಈ ರೀತಿಯಾಗಿ ನಾವು ಪೋಷಣೆ ಮಾಡಿಕೊಂಡು ಬೆಳೆಸಿರೋ ಗಂಡು ಮೀನು ಮಾಡಿಕೊಂಡು ಮರಿಗಳನ್ನ ಮಾಡಬಹುದು. ಅಂದ್ರೆ ನಮ್ಮ ಕೃಷಿಕರು ಈಗ ಮೀನು ಮರಿ ಉತ್ಪಾದನೆ ಮಾಡಬೇಕಂತಂದ್ರೆ ಒಂದೇ ಹೊಂಡದಲ್ಲಿ ಅಂದ್ರೆ ಆರು ತಳಿಯ ಮೀನುಗಳನ್ನ ಮರಿ ಸರ್ ಒಂದೇ ಹೊಂಡದಲ್ಲಿ ಮೀನು ಮರಿ ಮಾಡ್ಲಿಕ್ಕೆ ಆಗೋದಿಲ್ಲ, ಆರು ಸ್ಪೀಶೀಸ್ ಮಾಡಕ್ ಆಗೋದಿಲ್ಲ. ಒಂದು ಮರಿ ಮಾಡಬೇಕು ಅಂತ ಅಂದ್ರೆ ಇವಾಗ ಗಂಡು ಮೀನು ಮತ್ತೆ ಹೆಣ್ಣು ಮೀನು ಸಪರೇಟ್ ಹೊಂಡದಲ್ಲಿ ನಾವು ಸಾಕಾಣಿಕೆ ಮಾಡಬೇಕು ಅಂತ ಹೇಳಿದೆ. ಮೀನು ಮರಿ ಮಾಡಕ್ ಮುಂಚೆ ಗಂಡು ಮೀನನ್ನು ಹೆಣ್ಣು ಮೀನನ್ನು ಸಪರೇಟ್ ಮಾಡಿಕೊಂಡು ಸಪರೇಟ್ ಆಗಿ ಇಟ್ಕೊಂಡು ಎರಡು ಹೊಂಡದಲ್ಲಿ ಬೆಳೆಸ್ಕೊಂಡು ಅವಾಗ ನಾವು ರೆಡಿ ಇರೋಂತ ಗಂಡು ಮೀನು ಹೆಣ್ಣು ಮೀನ ಸೆಲೆಕ್ಟ್ ಮಾಡಿಕೊಂಡು ಒಂದೇ ಜಾತಿಯ ಮೀನುಗಳನ್ನ ಒಂದು ತೊಟ್ಟಿನಲ್ಲಿ ಬಿಟ್ಟು ಮೀನು ಮರಿ ಮಾಡಬಹುದು. ಒಂದೇ ತಳಿದು ಒಂದ್ ಸರಿ ಮಾಡಬಹುದು. ಅದು ಆದ ನಂತರ ಪಾಲನಾ ಕೇಂದ್ರದಿಂದ ಸಣ್ಣ ಮರಿಗಳನ್ನ ಒಂದು ಏನು ಪಾಲನೆ ಮಾಡಂತ ತೊಟ್ಟಿಗಳಿಗೆ ಬಿಟ್ಕೊಂಡು ಅನಂತರ ಅದೇ ತೊಟ್ಟಿಗಳನ್ನ ಮತ್ತೊಂದು ವೆರೈಟಿನ ಮೀನು ಮರಿ ಮಾಡ್ಲಿಕ್ಕೆ ನಾವು ಉಪಯೋಗಿಸ್ಕೊಬಹುದು. ಬಟ್ ಒಂದೇ ಟೈಮ್ ಒಂದೇ ಹೊಂಡದಲ್ಲಿ ಮೀನು ಮರಿ ಮಾಡ್ಲಿಕ್ಕೆ ಆಗೋದಿಲ್ಲ. ಈಗ ಮೀನು ಮರಿ ಉತ್ಪಾದನೆ ಮಾಡಬೇಕಾದ್ರೆ ಈಗ ನೂರಕ್ ನೂರು ಮರಿಗಳು ಅಲ್ಲಿ ಉತ್ಪಾದನೆ ಆಗಲ್ಲ, ಒಂದ್ 80% ಆಗುತ್ತೆ, ಒಂದ್ 20% ಅಲ್ಲಿ ಮರಿ ಆಗಲ್ಲ ಅಂತ ಹೇಳಿದ್ರ, ಇದಕ್ಕೇನ್ ಕಾರಣ ಅಂತ ಹೇಳ್ತೀರ? ಇವಾಗ ಕಾರಣಗಳು ತುಂಬಾ ಇದಾವೆ ಸರ್. ಯಾಕೆಂದ್ರೆ ನೀರಿನ ಗುಣಮಟ್ಟ ಆಗಿರ್ಬೋದು, ನೀರಲ್ಲಿ ನಾವು ಬೋರ್ವೆಲ್ ನೀರು ಉಪಯೋಗಿಸಿರ್ತೀವಿ, ಅದ್ರ ಗಡಸ್ತನ ಆಗಿರ್ಬೋದು, ಆ ಗಡಸ್ತನದಿಂದ ಕೂಡ ಎಲ್ಲಾ ಮೀನ್ ಮೊಟ್ಟೆಗಳು ಮರಿ ಆಗ್ಲಿಕ್ಕೆ ಸಾಧ್ಯವಾಗಿರೋದಿಲ್ಲ. ಜೊತೆಗೆ ಟೆಂಪರೇಚರ್ ಏನು, ತುಂಬಾ ಚಳಿಗಾಲದಲ್ಲಿ ಸ್ವಲ್ಪ ಎಲ್ಲಾ ಮೊಟ್ಟೆಗಳು ನಮ್ಗೆ ಚಳಿಗಾಲದಲ್ಲಿ ಒಂದು 50-60% ಅಷ್ಟೇ ನಮ್ಗೆ ಸರ್ವೈಲಿಟಿ ಸಿಗುತ್ತೆ. ಕೆಲವೊಂದ್ಸಲಿ ಯೂಶಲಿ ಈ ಮೀನ್ ಮರಿ ಮಾಡುವಂತದ್ದು ಮಳೆಗಾಲದಲ್ಲಿ ಮಾತ್ರ ಮಾಡ್ತಾರೆ. ಯಾರು ಗೆಂಡೆ ಮೀನುಗಳಲ್ಲಿ ಅದರಲ್ಲಿ ಸಾಮಾನ್ಯ ಗೆಂಡೆ ಮಾತ್ರ ವರ್ಷ ಇಡೀ ನಾವು ಮೀನ್ ಮರಿ ಮಾಡಬಹುದು. ಆದ್ರೆ ಈ ಮಿಕ್ಕಿದ್ದು ಗೆಂಡೆ ಮೀನುಗಳು ಏನಿದಾವಲ್ಲ ಅವು ಬರೀ ಮಳೆಗಾಲದಲ್ಲಿ ಮಾತ್ರ ಮಾಡುವಂತದ್ದು. ಈ ಮಳೆಗಾಲದಲ್ಲೂ ಕೂಡ ವಾತಾವರಣ ಕೂಡ ಕೆಲವೊಂದ್ಸಲ ಚೇಂಜ್ ಆಗುತ್ತೆ. ಯಾಕಂದ್ರೆ ನಮ್ದು ಈ ಒಳನಾಡು ಪ್ರದೇಶದಲ್ಲಿ ಬೆಳಗ್ಗೆ ಒಂದು ಟೆಂಪರೇಚರ್ ಇತ್ತು ಅಂದ್ರೆ ಮಧ್ಯಾಹ್ನ ಒಂದು ಟೆಂಪರೇಚರ್ ಇರುತ್ತೆ, ಸಂಜೆ ಒಂದು ಟೆಂಪರೇಚರ್ ಇರುತ್ತೆ. ಸೊ ಈ ತರ ಉಷ್ಣಾಂಶ ಚೇಂಜ್ ಆದಾಗ ಆ ಮೊಟ್ಟೆಗಳು 100% ನಮ್ಗೆ ಸರ್ವೈಲಿಟಿ ಸಿಗದಿರ ಚಾನ್ಸಸ್ ಇರುತ್ತೆ. ಈ ಒಂದು ಮೀನು ಮರಿ ಉತ್ಪಾದನೆ ಪಾಲನೆ ಮತ್ತು ಸಾಗಾಣಿಕೆ ಬಗ್ಗೆ ಸಾಕಷ್ಟು ಅವ್ರಿಗೆ ತರಬೇತಿ ಬೇಕಾಗುತ್ತೆ ನಮ್ಮ ಕೃಷಿಕರಿಗೆ, ಹೊಸದಾಗಿ ಮಾಡಂತವ್ರಿಗೆ. ನಿಮ್ಮ ಒಂದು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಯಾವ ರೀತಿ ತರಬೇತಿ ಕೊಡಲಾಗ್ತಿದೆ ಮೇಡಮ್? ಸರ್ ನಮ್ದು ಸಂಶೋಧನಾ ಕೇಂದ್ರದಲ್ಲಿ ನಾವು ರೆಗ್ಯುಲರ್ ಆಗಿ ನಾವು ತರಬೇತಿನ ಹಮ್ಮಿಕೊಂಡಿರ್ತೇವೆ. ಸೊ 3 ದಿನಗಳ ತರಬೇತಿ ಕಾರ್ಯಕ್ರಮ ಇರುತ್ತೆ, ಅದು ಉಚಿತವಾಗಿ ತರಬೇತಿ ಇರುತ್ತೆ. ಅದರ ಜೊತೆಗೆ ಇನ್ನೂ ಹೆಚ್ಚು ಮಾಹಿತಿ ತಿಳ್ಕೊಬೇಕು ಆಸಕ್ತಿ ಇರೋಂತ ರೈತರು ಸರ್ಟಿಫಿಕೇಟ್ ಕೋರ್ಸ್ ಅಂತ ಅಂದ್ಬಿಟ್ಟು ನಾವು 30 ದಿನದ ಕೋರ್ಸ್ ಗಳನ್ನ ಮಾಡಬೇಕು ಅಂತ ಹಮ್ಮಿಕೊಂಡಿದ್ದೇವೆ. ಸೊ ಆಸಕ್ತಿ ಇರೋರು ತಾವು ರಿಜಿಸ್ಟರ್ ಮಾಡಿಕೊಂಡ್ರೆ ನಾವು ಸ್ವಲ್ಪ ಪೇಮೆಂಟ್ ಮಾಡಬೇಕಾಗುತ್ತೆ. ಯಾಕೆಂದ್ರೆ 1 ತಿಂಗಳ ಕಾಲ ಇರೋದ್ರಿಂದ ನಾಮಿನಲ್ ಫೀಸ್ ಇರುತ್ತೆ, ಅದನ್ನ ಕಟ್ಕೊಂಡು ನಾವು 1 ತಿಂಗಳು ಸರ್ಟಿಫಿಕೇಟ್ ಕೋರ್ಸ್ ಅಂತ ಹೇಳ್ಬಿಟ್ಟು ನಾವು ಟ್ರೈನಿಂಗ್ ಕೊಡ್ತೇವೆ. ಸೊ ಅದರಲ್ಲಿ ನಾವು ಈ ಮೀನ್ ಮರಿ ಹೇಗೆ ಮಾಡಬಹುದು ಪ್ರತಿಯೊಂದು ಇನ್ ಡೀಟೇಲ್ ಮತ್ತೆ ಪ್ರಾಕ್ಟಿಕಲ್ ಆಗಿ ಕೂಡ ನಾವು ಎಕ್ಸ್ಪೀರಿಯನ್ಸ್ ನ ಹೇಳ್ಕೊಡ್ತೇವೆ ಅವರಿಗೆ. ಈಗ ಮೀನು ಮರಿ ಉತ್ಪಾದನೆ ಮಾಡಿದಾಗ ಅದನ್ನ ಒಂದು ಕಡೆಯಿಂದ ಒಂದು ಕಡೆಗೆ ಸಾಗಾಣಿಕೆ ಮಾಡಬೇಕಾಗುತ್ತೆ. ಈಗ ಯಾವ ರೀತಿ ಸಾಗಾಣಿಕೆ ಮಾಡಬಹುದು ಮೇಡಮ್? ಸರ್ ಇವಾಗ ಮೊಟ್ಟೆ ಮಾಡಿದ್ರು, ಮೊಟ್ಟೆಯಿಂದ ಮರಿ ಆಯ್ತು, ಮರಿ ಆದ ನಂತರ ಅದು ಆಲ್ಮೋಸ್ಟ್ ಅದರಲ್ಲಿ 4 ಸ್ಟೇಜ್ಗಳಿದಾವೆ ಸರ್. ಸ್ಪಾನ್, ಫ್ರೈ, ಫಿಂಗರ್ಲಿಂಗ್ ಅಂತ. ಫಿಂಗರ್ಲಿಂಗ್ ಅಂತ ಅಂದ್ರೆ ಒಂದು ಬೆರಳುದ್ದ ಗಾತ್ರ ಆಗಿರೋಂತ ಮೀನ್ ಮರಿಗಳನ್ನ. ಸೊ ಈ ಮೀನ್ ಮರಿಗಳನ್ನ ನಾವು ಯಾವ ರೀತಿ ಸಾಗಾಣಿಕೆ ಮಾಡಬಹುದು ಅಂತ ಅಂದ್ರೆ ಒಂದು ಪ್ಲಾಸ್ಟಿಕ್ ಕವರ್ ನಲ್ಲಿ ಅದ್ರದ್ದು ಥಿಕ್ನೆಸ್ ಅಷ್ಟೇ ಇರಬೇಕು ಅಂದ್ರೆ 16-18 ಲೀಟರ್ ಸಾಂದ್ರತೆ ಉಳ್ಳ ಅಂತ ಪ್ಲಾಸ್ಟಿಕ್ ಕವರ್ ನ ಬಳಕೆ ಮಾಡಿಕೊಂಡು ಅದರಲ್ಲಿ ಒಂದು 4-5 ಲೀಟರ್ ಅಥವಾ 3-4 ಲೀಟರ್ ಅಷ್ಟು ನೀರ್ನ ತುಂಬಿ, ಅಂದ್ರೆ ಚೆನ್ನಾಗಿರೋ ಕ್ಲಿಯರ್ ವಾಟರ್ ನ ತುಂಬಿ ಅದಕ್ಕೆ ನೀವು ಒಂದು 500-1,000 ಮೀನ್ ಮರಿಗಳನ್ನ ಕೃತಕ ಆಮ್ಲಜನಕನ ಹಾಕಿ ಆ ಪ್ಯಾಕೆಟ್ ನ ಗಟ್ಟಿಯಾಗಿ ಕಟ್ಟಿ ನಾವು ಟ್ರಾನ್ಸ್ಪೋರ್ಟ್ ಮಾಡಬಹುದು. ಅದಲ್ದೇ ನಾವು ಇನ್ನೊಂದು ರೀತಿಯಾಗಿ ನಾವು ಸಾಗಾಣಿಕೆ ಮಾಡಬಹುದು ಅಂತಂದ್ರೆ ಈ ಸಿಂಟೆಕ್ಸ್ ಟ್ಯಾಂಕ್ ಅಲ್ಲಿ ಕೂಡ ನಾವು ಜಾಸ್ತಿ ಪ್ರಮಾಣ ನಾವು ಟ್ರಾನ್ಸ್ಪೋರ್ಟೇಶನ್ ಮಾಡಬೇಕು ಅಂದ್ರೆ ಸಿಂಟೆಕ್ಸ್ ಟ್ಯಾಂಕ್ ನ ಬಳಕೆ ಮಾಡಿಕೊಂಡು ನಾವು ಸಾಗಾಣಿಕೆ ಮಾಡಬಹುದು. ಅದನ್ನ ಯಾವ ರೀತಿ ಮಾಡಬಹುದು ಅಂತ ಅಂದ್ರೆ ಈ 1,000 ಲೀಟರ್ ಕೆಪಾಸಿಟಿ ಇರೋ ಸಿಂಟೆಕ್ಸ್ ಟ್ಯಾಂಕ್ ನಲ್ಲಿ ನೀರು ತುಂಬಿಸ್ಬಿಟ್ಟು 12-18 ಗಂಟೆಗಳ ಕಾಲ ನಾವು ಟ್ರಾನ್ಸ್ಪೋರ್ಟೇಶನ್ ಮಾಡಬಹುದು. ಅದೇ ನಾವು ಈ ಪ್ಲಾಸ್ಟಿಕ್ ಕವರ್ ನಲ್ಲಿ ಮಾಡಿದ್ರೆ 8-10 ತಾಸು ಅಷ್ಟೇ ನಾವು ಟ್ರಾನ್ಸ್ಪೋರ್ಟ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದೇ ನಾವು ಸಿಂಟೆಕ್ಸ್ ಟ್ಯಾಂಕ್ ಅಲ್ಲಿ ಮಾಡಿದ್ರೆ ಅದು ಬೆರಳುತ್ತ ಗಾತ್ರದ ಏನ್ ಮಾಡಬಹುದು ಅಂತ ಅಂದ್ರೆ 18-22 ಗಂಟೆಗಳ ಕಾಲನು ಕೂಡ ನಾವು ಟ್ರಾನ್ಸ್ಪೋರ್ಟ್ ಮಾಡಬಹುದು. ಬಟ್ ಅದಕ್ಕೆ ನಾವು ಕೃತಕ ಆಮ್ಲಜನಕನ ಕೊಟ್ಕೊಂಡು ನಾವು ಈ ಲಾರಿಗಳಲ್ಲಿ ಸಿಂಟೆಕ್ಸ್ ಟ್ಯಾಂಕ್ ಮುಖಾಂತರ ನಾವು ಒಂದೇ ಜಾಗದಿಂದ ಇನ್ನೊಂದು ಜಾಗಕ್ಕೆ ಸಾಗಾಣಿಕೆ ಮಾಡಬಹುದು ಸರ್. ಅಂದ್ರೆ ಬೇರೆ ರೈತರು ಸಾಕಾಣಿಕೆ ಮಾಡುವಂತವರಿಗೆ ಮಾರಾಟ ಮಾಡ್ಲಿಕ್ಕೆ ಅವಕಾಶ ಇದೆ ಅಂತ ಅನುಕೂಲ ಆಗುತ್ತೆ ಸರ್ ಈ ರೀತಿ ಮಾಡೋದ್ರಿಂದ. ಅಂದ್ರೆ ಈ ಒಂದು ಮೀನು ಮರಿ ಉತ್ಪಾದನೆ ಮಾಡಬೇಕಾದ್ರೆ ಅಂದ್ರೆ ವಾತಾವರಣ ಯಾವ ರೀತಿ ಇರಬೇಕು ಮೇಡಮ್? ಈಗ ಚಿತ್ರದುರ್ಗ ಜಿಲ್ಲೆ ಆಗಿರ್ಬೋದು, ತುಮಕೂರು ಆಗಿರ್ಬೋದು, ಬಟ್ ಚಳಿಗಾಲದಲ್ಲಿ ಒಂದು ಸ್ವಲ್ಪ ಟೆಂಪರೇಚರ್ ಅದೇ ಮಧ್ಯಾಹ್ನ ಹೊತ್ತಿಗೆ ನಮ್ಗೆ 24-25-26 ಟೆಂಪರೇಚರ್ ಇದ್ದೇ ಇರುತ್ತೆ. ಬೆಳಗಿನ ಜಾವ ಮಾತ್ರ ನಮ್ಗೆ ಕೆಲವೊಂದ್ಸಲ 18 ಹೋಗುತ್ತೆ, 20 ಬರುತ್ತೆ. ಸೊ ಅದೊಂದು ಕಾಲದಲ್ಲಿ ಬಿಟ್ರೆ, ಬಟ್ ಮಳೆಗಾಲದಲ್ಲಿ ನಮ್ಗೆ ಸೂಕ್ತವಾಗಿರುವಂತಹ ವಾತಾವರಣ ಮೀನು ಮರಿ ಮಾಡ್ಲಿಕ್ಕೆ ಮಳೆಗಾಲದಲ್ಲಿ, ಏನ್ ಜೂನ್ ಇಂದ ನಾವು ಆಗಸ್ಟ್ ಸೆಪ್ಟೆಂಬರ್ ವರೆಗೂ ನಾವು ಒಳ್ಳೆ ರೀತಿ ಮೀನು ಮರಿಗಳನ್ನ ಮಾಡಬಹುದು. ಅದು ಸೂಕ್ತವಾಗಿರುವಂತಹ ಟೈಮ್ ಅಂತ ಹೇಳ್ಬೋದು. ಈಗ ಮೀನು ಮರಿ ಉತ್ಪಾದನೆಯಲ್ಲಿ ಒಳ್ಳೆಯ ಒಂದು ಗುಣಮಟ್ಟದ ಮೀನು ಮರಿಗಳನ್ನ ತಗೊಳ್ಬೇಕು, ಜೊತೆಗೆ ಯಾವುದೇ ರೀತಿಯಾದಂತಹ ಒಂದು ಅನಾನುಕೂಲಗಳು ಆಗಬಾರದು ಅಂತಂದ್ರೆ, ಈಗ ಮಳೆ ನೀರು ಸಾಕಷ್ಟು ಒಳ್ಳೇದಂತ ಹೇಳ್ತೀರಿ, ಅಥವಾ ಬೋರ್ ವೆಲ್ ಕೊಳವೆ ಬಾವಿಯಲ್ಲಿ ಬರತಕ್ಕಂತ ನೀರು ಅಂದ್ರೆ ಈ ಒಂದು ಮೀನು ಮರಿ ಉತ್ಪಾದನೆಗೆ ಬೆಳೆಸಕ್ಕೆ ಉತ್ತಮ ಅಂತ ಹೇಳ್ತೀರಾ? ಸರ್, ಇವಾಗ ಮಳೆ ನೀರು ತುಂಬಾ ಶುದ್ಧವಾದ ನೀರು ಅಂತಾನೆ ಹೇಳ್ಬೋದು. ಅದನ್ನು ಕೂಡ ನಾವು ಬಳಕೆ ಮಾಡ್ಕೊಬಹುದು. ಯಾಕಂದ್ರೆ ಈಗ ಮಳೆ ನೀರು ಕೊಯ್ಲು ಅಂತೇಳಿ ಈಗ ಎಲ್ಲರೂ ಮಾಡ್ತಿದ್ದಾರೆ, ರೈನ್ ವಾಟರ್ ಹಾರ್ವೆಸ್ಟ್ ಕೂಡ ಮಾಡಿಕೊಂಡು ಆ ನೀರನ್ನು ಕೂಡ ಬಳಕೆ ಮಾಡ್ಕೊಂಡು ನಾವು ಮೀನು ಮರಿ ಮಾಡಬಹುದು. ಯಾಕೆಂದ್ರೆ ಎಲ್ರಿಗೂ ಆ ಮಳೆ ನೀರು ಲಭ್ಯ ಇರೋದಿಲ್ಲ, ಆ ಕಾರಣಕ್ಕೆ ಅವರು ಬೋರ್ವೆಲ್ ನೀರು ಕೂಡ ಉಪಯೋಗಿಸ್ಕೊಂಡು ಮಾಡಬಹುದು. ಬಟ್ ಗಡ್ಸುತನ ನಿಮ್ಗೆ ಆದಷ್ಟು 5 PPM ಕಿಂತ ಕೆಳಗಡೆ ಇರೋಂತ ನೀರನ್ನ ಉಪಯೋಗಿಸ್ಕೊಂಡು ಮಾಡೋದ್ರಿಂದ ನಮ್ಗೆ ಹೆಚ್ಚು ಮೀನು ಮರಿನ ಉತ್ಪಾದನೆ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ, ಸರ್ವೈಲಿಟಿ ಜಾಸ್ತಿ ಬರುತ್ತೆ. ಅಂದ್ರೆ ಎಲ್ಲೇ ಒಂದ್ ಕಡೆ ಈಗ ನೀರು ಪರೀಕ್ಷೆ ಮಾಡಿ ಅಂದ್ರೆ ಮೀನು ಮರಿ ಉತ್ಪಾದನೆಗೆ ಅದನ್ನ ನೀರು ಬಳಸಿದ್ರೆ ಉತ್ತಮ ಅಂತ ಹೇಳ್ತೀರಾ? ಹೌದು ಸರ್, ಯಾಕಂದ್ರೆ ಎಲ್ಲಾ ಕೃಷಿ ಜ್ಞಾನ ಕೇಂದ್ರಗಳಲ್ಲಿ ನಿಮ್ಗೆ ಮಣ್ಣು ಮತ್ತು ನೀರು ಪರೀಕ್ಷೆ ಕೇಂದ್ರಗಳಿದ್ದಾವೆ. ಸೊ ಅಲ್ಲಿ ನಾವು ಮಾಡೋದಕ್ ಮುಂಚೆ ಒಂದು ನೀರು ಪರೀಕ್ಷೆ ಮಾಡ್ಕೊಂಡ್ಬಿಟ್ರೆ ನಮ್ಗೆ ಏನ್ ಪ್ರಿಕಾಷನ್ ತಗೋಬೇಕು ಅದನ್ನ ಮುನ್ನೆಚ್ಚರಿಕೆ ಕ್ರಮನ ನಾವು ಮಾಡ್ಕೊಬಹುದು. ಈಗ ನಿಮ್ಮ ಗಮನಕ್ಕೆ ಬಂದ ಹಾಗೆ ನಮ್ಮ ಒಂದು ಚಿತ್ರದುರ್ಗ ಜಿಲ್ಲೆಯ ಒಂದು ವ್ಯಾಪ್ತಿಯ ಒಳಗಡೆ ಎಷ್ಟು ಜನ ಕೃಷಿಕರು ಈ ಒಂದು ಮೀನು ಮರಿ ಉತ್ಪಾದನೆಯಲ್ಲಿ ತೊಡಗಿದ್ದಾರೆ ಮೇಡಮ್? ಸರ್, ಮೀನು ಉತ್ಪಾದನೆ ಮಾಡೋದು ಸ್ವಲ್ಪ ಕಮ್ಮಿ ಅಂದ್ರೆ ಪ್ರೊಡಕ್ಷನ್ ಕಮ್ಮಿ ಇದೆ ಅಂತಂದ್ರೆ, ಇಲ್ಲಿ ವಾಣಿವಿಲಾಸ ಸಾಗರದಲ್ಲಿ ಮೀನುಗಾರಿಕೆ ಇಲಾಖೆಯವರು ಮುಖ್ಯವಾಗಿ ಮೀನು ಮರಿ ಉತ್ಪಾದನೆ ಮಾಡ್ತಿದ್ದಾರೆ. ಅದನ್ನ ಅವರು ಒಂದು ವಾರದ ಮರಿನ ತಗೊಂಡೋಗಿ ಅವರು ಇನ್ನೊಂದು 15 ಬೆಳೆಸಿ ಸ್ವಲ್ಪ ದೊಡ್ಡ ಗಾತ್ರ ಮಾಡಿ ಆ ಮೀನು ಮರಿಗಳನ್ನ ಮಾರಾಟ ಮಾಡ್ತಿರೋದನ್ನ ನಾನಿಲ್ಲಿ ಗಮನಿಸಿದ್ದೇನೆ ಸರ್. ಅಂದ್ರೆ ಮೀನು ಸಾಕಾಣಿಕೆ ಮಾಡ್ತಾ ಇದೆ? ಹಾ ಹಾ. ಅಂದ್ರೆ ಮೀನು ಸಾಕಾಣಿಕೆ ಮಾಡಕ್ಕೆ ಸಾಕಷ್ಟು ಒಳ್ಳೆಯ ಒಂದು ವಾತಾವರಣ ಇದೆ ಅಂತ ಹೇಳ್ತೀರಾ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ? ಖಂಡಿತವಾಗ್ಲೂ ಸರ್, ಇದು ಮೀನು ಮರಿ ಮಾಡ್ಲಿಕ್ಕೆ ಉತ್ತಮ ವಾತಾವರಣ, ಅದ್ರ ಜೊತೆಗೆ ಸ್ವಲ್ಪ ಹೊಂಡಗಳ ವ್ಯವಸ್ಥೆ ಬೇಕಾಗುತ್ತೆ. ಅಂದ್ರೆ ಹೊಂಡಗಳ ಅಂತಂದ್ರೆ ಈಗ ನೀರು ನಿಲ್ಬೇಕಾಗುತ್ತೆ? ನೀರು ನಿಲ್ಬೇಕಾಗುತ್ತೆ, ಜೊತೆಗೆ ಒಂದು ತಳಿ ಮಾಡ್ಬೇಕು ಅಂತಂದ್ರೆ ಅದಕ್ಕೆ ಮಿನಿಮಮ್ 2-3 ಹೊಂಡಗಳು ಬೇಕಾಗುತ್ತೆ, ಸಿಮೆಂಟ್ ತೊಟ್ಟಿಗಳು ಬೇಕಾಗುತ್ತೆ. ಜೊತೆಗೆ ಮೀನು ತಂದೆ ತಾಯಿ ಮೀನುಗಳು ಬೆಳೆಸಿದಕ್ಕೆ ಅರ್ಧನ್ ಪಾಂಡ್ ಇರಂತ ಒಂದು ಕೃಷಿ ಹೊಂಡ ತರ ಒಂದು ಹೊಂಡ ಬೇಕಾಗುತ್ತೆ. ಸೊ ಆ ರೀತಿಯಾದಂತ ಸ್ವಲ್ಪ ವ್ಯವಸ್ಥೆ ಬೇಕಾಗುತ್ತೆ. ಅಂದ್ರೆ ಈ ಒಂದು ಮೀನು ಸಾಕಾಣಿಕೆ ಮಾಡುವಂತವ್ರಿಗೆ, ಈ ಒಂದು ಮೀನು ಮರಿ ಉತ್ಪಾದನೆ ಮಾಡುವಂತವ್ರಿಗೆ ಸಾಕಷ್ಟು ಸೌಕರ್ಯಗಳನ್ನ ಕೊಟ್ಟಿದೆಯಲ್ಲ ಮೀನುಗಾರಿಕೆ ಇಲಾಖೆ? ಹೌದು ಸರ್, ಸೌಕರ್ಯಗಳು ಕೊಟ್ಟಿದೆ. ಅದನ್ನ ಬಳಕೆ ಮಾಡಿಕೊಂಡು ಇನ್ನು ಯಥೇಚ್ಛವಾಗಿ ಮೀನು ಮರಿಗಳನ್ನ ಉತ್ಪಾದನೆ ಮಾಡಬೇಕು. ಏನು ನಮ್ಮ ಕರ್ನಾಟಕದಲ್ಲಿ ರಿಕ್ವೈರ್ಮೆಂಟ್ ಇದೆ ಮೀನು ಮರಿಗಳು, ಅಷ್ಟು ಉತ್ಪಾದನೆ ಮೀಟ್ ಆಗ್ತಾ ಇಲ್ಲ. 2030 ನಾವು ಇನ್ನೂ 1,000,000,000,000 ಮೀನು ಮರಿ ಉತ್ಪಾದನೆ ಯಥೇಚ್ಛಿಸಬೇಕಾಗುತ್ತೆ, ಜಾಸ್ತಿ ಮಾಡಬೇಕಾಗಿರುತ್ತೆ. ಸೊ ಅಷ್ಟು ಮಟ್ಟಕ್ಕೆ ನಾವು ಮೀನು ಮರಿ ಉತ್ಪಾದನೆ ಮಾಡ್ತಿಲ್ಲ. ಸೊ ಹಾಗಾಗಿ ಪ್ರತಿಯೊಬ್ಬರು ಇದರಲ್ಲಿ ರೈತರುಗಳ ಆಸಕ್ತಿ ತೋರಿಸಿ ಮೀನು ಮರಿ ಉತ್ಪಾದನೆ ಮಾಡೋಲ್ಲಿ ಕೂಡ ಯಶಸ್ವಿ ಆಗ್ಬೋದು ಸರ್. ನಾವು ಈ ಒಂದು ಮೀನು ಮರಿಗಳ ಉತ್ಪಾದನೆ ಪಾಲನೆ ಮತ್ತು ಸಾಗಾಣಿಕೆ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ ನಮ್ಮ ರೈತರಿಗೆ ನಿಮ್ಮನ್ನ ಯಾವ ರೀತಿ ಸಂಪರ್ಕ ಮಾಡಬಹುದು ಮೇಡಮ್? ಸರ್, ಈಗ ಮೀನುಗಾರಿಕೆ ಅಥವಾ ಮೀನು ಕೃಷಿ ಮೀನು ಮರಿ ಉತ್ಪಾದನೆ ಯಾವುದೇ ರೀತಿ ಮಾಹಿತಿಗೆ ಅವರು ನಮ್ಮ ಬಬ್ಬರ್ ಫಾರ್ಮ್ನ ವಲಯ ಕೃಷಿ ಮತ್ತು ಸಂಶೋಧನಾ ಕೇಂದ್ರಕ್ಕೆ ಬಂದು ಅವರು ತಾವು ನಮ್ಮನ್ನ ಭೇಟಿ ಮಾಡಬಹುದು. ಸೊ ನನ್ನ ಮೊಬೈಲ್ ನಂಬರ್ 855-312-5997 ಈ ನಂಬರ್ಗೆ ಕಾಲ್ ಮಾಡಬಹುದು, ಇಲ್ಲಾಂದ್ರೆ ವಲಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಬಬ್ಬೂರ್ ಫಾರ್ಮ್ ಹಿರಿಯೂರಿಗೆ ಅವರು ಅಲ್ಲಿಗೆ ಡೈರೆಕ್ಟ್ ಆಗಿ ಬಂದು ನಮ್ಮನ್ನ ಕಾಣಬಹುದು. ಒಳ್ಳೇದು ಮೇಡಮ್. ಇಲ್ಲ ತನಕ ಈ ಒಂದು ಮೀನು ಮರಿಗಳ ಉತ್ಪಾದನೆ ಪಾಲನೆ ಮತ್ತು ಸಾಗಾಣಿಕೆ ಕುರಿತು ಸಾಕಷ್ಟು ಮಾಹಿತಿಯನ್ನ ಇವತ್ತು ನಮ್ಮ ರೈತರಿಗೆ ತಿಳಿಸಿಕೊಟ್ಟಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಇದುವರೆಗೂ ಮೀನು ಮರಿಗಳ ಉತ್ಪಾದನೆ ಪಾಲನೆ ಮತ್ತು ಸಾಕಾಣಿಕೆ ಕುರಿತು ಹಿರಿಯೂರು ತಾಲೂಕು ಬಬ್ಬೂರು ಫಾರ್ಮ್ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಶ್ರುತಿಶ್ರೀ ಪಿ ಗೋಂದಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಯುಎಂ ಮರಳಸಿದ್ದೇಶ್. ಖಾಸಗಿ ಆರೋಗ್ಯ ಸಂಸ್ಥೆಗಳೇ ಗಮನಿಸಿ, ಕೆಪಿಎಂಇ ಕಾಯ್ದೆ ಬಗ್ಗೆ ತಿಳಿಯಿರಿ. ನೋಂದಣಿ ಮಾಡದ ನವೀಕರಿಸದ ಖಾಸಗಿ ವೈದ್ಯಕೀಯ ಸಂಸ್ಥೆಗಳಿಗೆ ಜೈಲು ಶಿಕ್ಷೆ, ದಂಡ ವಿಧಿಸಲಾಗುತ್ತದೆ. ಖಾಸಗಿ ವೈದ್ಯಕೀಯ ಸಂಸ್ಥೆಗಳ ನೋಂದಣಿ ನವೀಕರಣ ಈಗ ಸುಲಭ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿ ಹಣ ಪಾವತಿಸಿ 3 ನೋಂದಣಿ ನವೀಕರಣ ಮಾಡಬಹುದು. ತಜ್ಞರನ್ನು ಒಳಗೊಂಡ ವಿಶೇಷ ಸಮಿತಿಯ ತೀರ್ಮಾನದಂತೆ ಆಸ್ಪತ್ರೆಯ ಹೊಸ ತಿದ್ದುಪಡಿಗೆ ಅವಕಾಶ. ಯಾವುದೇ ಲೋಪ ಕಂಡುಬಂದಲ್ಲಿ ಸಾರ್ವಜನಿಕರು ಜಿಲ್ಲಾ ಆರೋಗ್ಯ ಅಧಿಕಾರಿ ಅಥವಾ ತಾಲೂಕು ಆರೋಗ್ಯ ಅಧಿಕಾರಿಗಳಿಗೆ ದೂರು ಸಲ್ಲಿಸಬಹುದು. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಈಗ ಹವಾಮಾನ ವರದಿ. ರಾಜ್ಯದಲ್ಲಿ ಈಶಾನ್ಯ ಮುಂಗಾರು ಸಾಮಾನ್ಯವಾಗಿತ್ತು. ರಾಜ್ಯದ ಒಂದೆರಡು ಕಡೆಗಳಲ್ಲಿ ಮಳೆಯಾಗಿದೆ. ರಾಜ್ಯದ ಸಮತಟ್ಟಾದ ಪ್ರದೇಶಗಳಲ್ಲಿ ಅತಿ ಕಡಿಮೆ ಉಷ್ಣಾಂಶ 16.6 ಡಿಗ್ರಿ ಸೆಲ್ಸಿಯಸ್ ಚಾಮರಾಜನಗರದಲ್ಲಿ ದಾಖಲಾಗಿದೆ. ರಾಜ್ಯದ ಮಳೆ ಮುನ್ಸೂಚನೆ ದಿನಾಂಕ 1 ಡಿಸೆಂಬರ್ 9 ಮಳೆ ಮುನ್ಸೂಚನೆ ಪ್ರಕಟಣೆ ಹೇಗಿದೆ? ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ, ಶಿವಮೊಗ್ಗ, ಚಿಕ್ಕಮಗಳೂರು, ದಾವಣಗೆರೆ, ಚಿತ್ರದುರ್ಗ ಜಿಲ್ಲೆಗಳ ಒಂದೆರಡು ಕಡೆಗಳಲ್ಲಿ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ಬೆಳಗಾವಿ, ಹಾವೇರಿ, ಗದಗ, ಧಾರವಾಡ, ಹಾಸನ, ಕೊಡಗು ಜಿಲ್ಲೆಗಳ ಒಂದೆರಡು ಕಡೆಗಳಲ್ಲಿ ಹಗುರ ಮಳೆಯಾಗುವ ಸಾಧ್ಯತೆ ಇದೆ. ಒಳನಾಡಿನಕ್ಕಿಂತ ಹೆಚ್ಚಾಗಿ ಪ್ರತ್ಯೇಕವಾದ ಸ್ಥಳಗಳಲ್ಲಿ ಆಳವಿಲ್ಲದ ಮತ್ತು ಮಧ್ಯಮ ಮಂಜು ಕವಿದ ವಾತಾವರಣ ಇರುತ್ತದೆ. ದಿನಾಂಕ 2/10/2024 ಹವಾಮಾನ ವರದಿ. ಮಳೆಯ ಮುನ್ಸೂಚನೆ ಹೀಗಿದೆ: ಚಿತ್ರದುರ್ಗ, ತುಮಕೂರು, ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ ಜಿಲ್ಲೆಗಳ ಒಂದೆರಡು ಕಡೆಗಳಲ್ಲಿ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ, ಹಾವೇರಿ, ಗದಗ, ಧಾರವಾಡ ಜಿಲ್ಲೆಗಳಲ್ಲಿ ಒಂದೆರಡು ಕಡೆಗಳಲ್ಲಿ ಹಗುರ ಮಳೆಯಾಗುವ ಸಾಧ್ಯತೆ ಇದೆ. ಒಳನಾಡಿನಕ್ಕಿಂತ ಹೆಚ್ಚಾಗಿ ಪ್ರತ್ಯೇಕವಾದ ಸ್ಥಳಗಳಲ್ಲಿ ಆಳವಿಲ್ಲದ ಮತ್ತು ಮಧ್ಯಮ ಮಂಜು ಕೂಡಿದ ವಾತಾವರಣ ಇರುತ್ತದೆ. ದಿನಾಂಕ 3 ಹವಾಮಾನ ವರದಿ. ಒಣ ಹವಾಮಾನವು ರಾಜ್ಯದ ಮೇಲೆ ಚಾಲ್ತಿಯಲ್ಲಿರುವ ಸಾಧ್ಯತೆ ಇದೆ. 11 ಡಿಸೆಂಬರ್ 2024 ಹವಾಮಾನ ವರದಿಯಂತೆ ಒಣ ಹವಾಮಾನವು ರಾಜ್ಯದ ಮೇಲೆ ಚಾಲ್ತಿಯಲ್ಲಿರುವ ಸಾಧ್ಯತೆ ಇದೆ. ಒಳನಾಡಿನಕ್ಕಿಂತ ಹೆಚ್ಚಾಗಿ ಪ್ರತ್ಯೇಕವಾದ ಸ್ಥಳಗಳಲ್ಲಿ ಆಳವಿಲ್ಲದ ಮತ್ತು ಮಧ್ಯಮ ಮಂಜು. ಮುಂದಿನ 24 ಗಂಟೆಗಳಲ್ಲಿ ಭಾಗಶಃ ಮೋಡ ಕವಿದ ವಾತಾವರಣವಿರುತ್ತದೆ. ಕೆಲವು ಕಡೆಗಳಲ್ಲಿ ಬೆಳಗಿನ ಜಾವ ಮಂಜು ಮುಸುಕುವ ಬಹಳಷ್ಟು ಸಾಧ್ಯತೆಗಳಿರುತ್ತವೆ. ಗರಿಷ್ಠ ಮತ್ತು ಕನಿಷ್ಠ ತಾಪಮಾನವು ಕ್ರಮವಾಗಿ 30 ಡಿಗ್ರಿ ಸೆಲ್ಸಿಯಸ್ ಮತ್ತು 18 ಡಿಗ್ರಿ ಸೆಲ್ಸಿಯಸ್ ಆಗಿರಬಹುದು. ಉಳಿದಂತೆ ಹವಾಮಾನದಲ್ಲಿ ಯಾವುದೇ ಗಮನಾರ್ಹ ಬದಲಾವಣೆ ಕಂಡುಬಂದಿಲ್ಲ. ಹವಾಮಾನ ವರದಿ ಕೇಳಿದಿರಿ. ಅರೆ ಗೆಳೆಯರೇ, ಸ್ವಲ್ಪ ಗಮನವಿಟ್ಟು ಕೇಳಿ. ನಿಮಗೆ ಇಂಥದೇ ಮೆಸೇಜ್ ಬರುತ್ತೆ, ನಿಮ್ಮ ಅಪ್ಪನ ಬಾಕಿ ಹಿಂತಿರುಗಿಸ್ತೀನಿ ಅಂತ. ಅರೆ, ಸಾಲ ಹಿಂತಿರುಗಿಸುವ ನೆಪದಲ್ಲಿ ನಕಲಿ ಪೇಮೆಂಟ್ SMS ಕಳಿಸ್ತಾರೆ. ಆಮೇಲೆ ಹೇಳ್ತಾರೆ, ತಪ್ಪಾಗಿ ಹಣ ಹೆಚ್ಚು ಕಳಿಸಿದೆ ಮಗ, ಉಳಿದ ಹಣ ಹಿಂತಿರುಗಿಸು ಅಂತಾರೆ. ನೆನ್ಪಿರ್ಲಿ, UPI ಸೇಫ್ ಇದೆ. ಆದ್ರೆ ಹೀಗೆ ಯಾರಾದ್ರೂ ಮೋಸ ಮಾಡಿದ್ರೆ ಹೇಳಿ, ನಾನು ಮೂರ್ಖ ಅಲ್ಲ. NPCI ಮುಖಾಂತರ ಜನಹಿತಕ್ಕಾಗಿ ಜಾರಿ. ಇನ್ನು ಮುಂದೆ ಕೇಳಿ ರೈತರಿಗೆ ಸಲಹೆ. ಇಂದು ಬಾಳೆಯಲ್ಲಿ ಕಬ್ಬಿಣ ಮತ್ತು ಪೊಟಾಷಿಯಂ ಪೋಷಕಾಂಶದ ಕೊರತೆ ಮತ್ತು ಅದರ ಲಕ್ಷಣಗಳು, ಅದು ನಿರ್ವಹಣೆಗಳನ್ನು ಯಾವ ರೀತಿ ಮಾಡಬೇಕು ಅಂತ ನಾವು ನೋಡೋಣ. ರೈತ ಬಾಂಧವರೇ, ಬಾಳೆ ಒಂದು ನಾವು ದಾವಣಗೆರೆ ಡಿಸ್ಟಿಕ್ ಮತ್ತು ಚಿತ್ರದುರ್ಗ ಡಿಸ್ಟಿಕ್ ಅಲ್ಲಿ ಹೆಚ್ಚಾಗಿ ಬೆಳೆಯುವಂತ ಒಂದು ಬೇಡಿಕೆ ಇರುವಂತ ಆರ್ಥಿಕ ಸ್ಥಿತಿಯನ್ನು ಸುಭದ್ರಗೊಳಿಸುವಂತ ಬೆಳೆ. ಈ ಒಂದು ಬೆಳೆಗೆ ಪ್ರಮುಖವಾಗಿ ಕೆಲವೊಂದು ಪೋಷಕಾಂಶಗಳ ಕೊರತೆಯಿಂದ ಏನಾಗುತ್ತೆ, ರೈತರ ಆರ್ಥಿಕ ಮಟ್ಟನು ಕುಸಿಯುತ್ತೆ, ಬೆಳೆಯ ಒಂದು ಉತ್ಪಾದನೆ ಕೂಡ ಕಡಿಮೆ ಆಗುತ್ತೆ. ಅದರಲ್ಲಿ ಪ್ರಮುಖ ಪಾತ್ರ ವಹಿಸುವಂತಹ ಪೋಷಕಾಂಶಗಳು ಯಾವ್ಯಾವ ಅಂದರೆ, ರೈತ ಬಾಂಧವರೇ, ಮೊದಲಿಗೆ ಪೊಟಾಷಿಯಂ. ಈ ಒಂದು ಪೊಟಾಷಿಯಂನ ಅಂಶ ಸಸ್ಯಕ್ಕೆ ಯಾಕೆ ಬೇಕು ಅಂತ ನೋಡಿದಾಗ, ಬಾಳೆಯ ಒಂದು ಬಾಳೆಹಣ್ಣು ಪ್ರಮುಖವಾಗಿ ಬಾಳೆಹಣ್ಣು ಆಗಬೇಕಂದ್ರೆ ಅದಕ್ಕೆ ಪೊಟಾಷಿಯಂನ ಅಂಶ ಸಸ್ಯಕ್ಕೆ ಬೇಕೇ ಬೇಕು. ಹಾಗೂ ಬಾಳೆಯ ಎಲೆ ಹಸಿರಾಗಿರಲು ಮತ್ತು ಇದರ ಒಂದು ಸಸ್ಯದ ಬೆಳವಣಿಗೆ, ಸರ್ವತೋಮುಖ ಬೆಳವಣಿಗೆಗೆ ಪೊಟಾಷಿಯಂನ ಅಂಶ ಬಹಳ ಮುಖ್ಯವಾಗಿ ಬೇಕೇ ಬೇಕು ರೈತ ಬಾಂಧವರೇ. ಈ ಪೊಟಾಷಿಯಂನ ಅಂಶದ ಕೊರತೆಗಳು ಯಾವ ರೀತಿ ಇರುತ್ತವೆ ಎಂದ ರೈತ ಬಾಂಧವರೇ, ಸಸ್ಯದ ಒಂದು ಎಲೆಗಳು, ಎಲೆಯ ಭಾಗ ಏನಾಗುತ್ತೆ, ಸಸ್ಯದ ಸುತ್ತ ಎಲೆಯ ಭಾಗಗಳು ನಮಗೆ ಸಾಮಾನ್ಯವಾಗಿ ಸುಟ್ಟಂತೆ ಕಾಣುತ್ತದೆ ರೈತ ಬಾಂಧವರೇ. ಈಗ ಹೊಲಕ್ಕೆ ನಾವು ನೋಡಿದಾಗ ಹೊಲದಲ್ಲಿ ಏನಾಗುತ್ತೆ, ಬಾಳೆಯ ಸಸ್ಯದ ಎಲೆಗಳ ಭಾಗಗಳು, ಎಲೆಗಳು ಏನಾಗುತ್ತೆ, ಎಲೆಯ ಅಂಚಿನ ಭಾಗಗಳು ಸುಟ್ಟಂತೆ ಕಾಣ್ತವೆ, ಮಧ್ಯಭಾಗದಲ್ಲಿ ಹಸಿರಾಗೇ ಇರುತ್ತದೆ ರೈತ ಬಾಂಧವರೆ. ಇನ್ನೊಂದು ಎರಡನೇ ಲಕ್ಷಣ ಏನಪ್ಪ ಅಂದ್ರೆ, ಸಸ್ಯ ಅತಿ ಕಡಿಮೆ ಪ್ರಮಾಣದಲ್ಲಿ ಬೆಳೆಯೋ ಅಂತ ಕಡಿಮೆ ಮಾಡಿಬಿಡುತ್ತೆ. ಯಾಕಂದ್ರೆ ಪೊಟಾಷಿಯಮ್ಮು ಇದರಲ್ಲಿ ಬೇರಿನ ಒಂದು ಭಾಗ ಬೆಳೆಯಲು ಹಾಗೂ ಬೇರಿನ ಭಾಗ ಬೆಳೀಲಿಲ್ಲ ಅಂದ್ರೆ ಏನಾಗುತ್ತೆ, ಸಸ್ಯದ ಒಂದು ಬೆಳವಣಿಗೆ ಕಡಿಮೆನೇ ಆಗುತ್ತೆ. ಬೇರಿನ ಭಾಗ ಬೆಳೆಯಲು ಏನ್ ಬೇಕು ಅಂದ್ರೆ ಪೊಟಾಷಿಯಂ ಬೇಕು. ಸೊ ಈ ಒಂದು ಪೊಟಾಷಿಯಂನ ಅಂಶ ಕಡಿಮೆ ಇರೋದ್ರಿಂದ ಒಂದು ಸಸ್ಯದ ಒಂದು ಬೆಳವಣಿಗೆ ಕಡಿಮೆ ಆಗುತ್ತೆ. ಹಾಗೂ ಇದರ ಒಂದು ಎಲೆಯ ಭಾಗಗಳು, ತುದಿ ಭಾಗಗಳು ಸುಟ್ಟಂತೆ ಕಂಡರೂ ಅದರ ಮಧ್ಯಭಾಗ ಹಸಿರಾಗೇ ಇರುತ್ತದೆ. ಕಾಮನ್ ಆಗಿ ನಮಗೆ ಇದರ ಒಂದು ನಿರ್ವಹಣೆ ಯಾವ ರೀತಿ ಮಾಡಬೇಕಂದ್ರೆ, ಅಗತ್ಯ ರೀತಿಯಲ್ಲಿ ನಮಗೆ ಸಾವಯವ ಗೊಬ್ಬರಗಳನ್ನು ಸರಿಯಾದ ಸಮಯದಲ್ಲಿ ಪ್ರತಿಯೊಂದು 6 ತಿಂಗಳಿಗೊಮ್ಮೆ 3 ತಿಂಗಳಿಗೊಮ್ಮೆ ವರ್ಷಕ್ಕೊಮ್ಮೆ ವರ್ಮಿ ಕಾಂಪೋಸ್ಟ್ ಹಾಕೋದ್ರಿಂದ ಹಾಗೂ ಸಾವಯವ ಗೊಬ್ಬರಗಳು FOM ಕೊಟ್ಟಿಗೆ ಗೊಬ್ಬರಗಳನ್ನು ಬೆರೆಸೋದ್ರಿಂದ ಮಣ್ಣಿಗೆ ಪೊಟಾಷಿಯಂನ ಅಂಶ ನಾವು ಮಣ್ಣಿಗೆ ಸೇರಿಸಬಹುದು ರೈತ ಬಾಂಧವರೇ. ಹಾಗೂ ಮಣ್ಣಿನ ಒಂದು ಅಗತ್ಯ ರೀತಿಯಲ್ಲಿ ಪೊಟಾಷಿಯಂ, ಮ್ಯೂರೇಟ್ ಆಫ್ ಪೊಟಾಷ್ ಅಂತಾರೆ, ಹಾಗೂ ಪೊಟಾಷಿಯಂ ಗೊಬ್ಬರಗಳು ನಮಗೇನು ಮಾರುಕಟ್ಟೆಯಲ್ಲಿ ಲಭ್ಯವೋ ಆ ಒಂದು ಪ್ರಮಾಣದಲ್ಲಿ ಯಾವ ರೀತಿಯ ಒಂದು ಪ್ರಮಾಣ ಅಂದರೆ 120, 100 ಹಾಗೂ 150 ಪ್ರಮಾಣದಲ್ಲಿ ಸಸ್ಯಕ್ಕೆ ನಾವು ಮಣ್ಣಿನಲ್ಲಿ ಬೆರೆಸಿದಾಗ ಈ ಒಂದು ಪೋಷಕಾಂಶದ ಕೊರತೆ ನಿವಾರಣೆ ಆಗುತ್ತದೆ ಹಾಗೂ ಇದರ ಒಂದು ಅಂಶ ಸಸ್ಯಕ್ಕೆ ದೊರಕಿ ಸಸ್ಯ ಸರ್ವತೋಮುಖ ಅಭಿವೃದ್ಧಿಯಾಗುತ್ತದೆ. ಇದುವರೆಗೂ ರೈತರಿಗೆ ಸಲಹೆ ಕೇಳಿದಿರಿ. ಇನ್ನು ಮುಂದೆ ಕೇಳೋಣ ಕೆಲವು ಜನಪದ ಗೀತೆಗಳು. ಭಿಕ್ಷಕ್ಕೆ ಬಂದ ನೀನು ಬಾರೆ ತಂಗಿ, ಇವನಂತ ಚಲ್ವನಿಲ್ಲ ನೋಡುವಾರೆ, ಇವನಂತ ಚಲ್ವನಿಲ್ಲ ನೋಡುವಾರೆ. ಶಿವನು ಭಿಕ್ಷಕ್ಕೆ ಬಂದ ನೀನು ಬಾರೆ ತಂಗಿ, ಇವನಂತ ಚಲ್ವನಿಲ್ಲ ನೋಡುವಾರೆ, ಇವನಂತ ಚಲ್ವನಿಲ್ಲ ನೋಡುವಾರೆ. ಕಾಣಿ ಅಲ್ಲಿ ಗಲ್ಲಿಗೆ ಮೃಗದ ಜಲ್ಲಿ ಸಾಲಿ, ಎದೆ ದಂದಣದ ಪಂಚಶಿಖೆ ಪಾಶ ಕಾಣಿ. ಹುಲ್ಲಿ ಎಂದದಿ ಹುಸಿಯಲ್ಲ ಕಾಣಿ, ಮತ್ತೆಲ್ಲ ಪಾದದ ಗೆಜ್ಜೆ ಶಂಭು ಕಾಣಿ. ಹುಲ್ಲಿ ಎಂದದಿ ಹುಸಿಯಲ್ಲ ಕಾಣಿ, ಮತ್ತೆಲ್ಲ ಪಾದದ ಗೆಜ್ಜೆ ಶಂಭು ಕಾಣಿ. ಶಿವನು ಭಿಕ್ಷಕ್ಕೆ ಬಂದ ನೀಡುವಾರೆ ತಂಗಿ, ಇವನಂತ ಚಲ್ವನಿಲ್ಲ ನೋಡುವ, ದೊಳಿಟ ಜೋಳಿಗೆ ಕಾಣೆ. ಹಿರಿಯರುಗಳ ಒಡೆಯ ಕಾಣೆ ಸಿರಿಯ ಕರೆದು ವರವನಿವನಂತೆ ಕಾಣೆ ಗುರು ಹಿರಿಯರುಗಳ ಒಡೆಯ ಕಾಣೆ ಸಿರಿಯ ಕರೆದು ಕರೆದು ವರವೀವನಂತೆ ಕಾಣೆ ಕರುಣಾಸಾಗರ ಮಹಾದೇವ ಕಾಣೆ ನಮ್ಮ ಗುರುಮೂರ್ತಿ ನಂಜುಂಡಲಿಂಗ ಕಾಣೆ ಕರುಣಾಸಾಗರ ಮಹಾದೇವ ಕಾಣೆ ನಮ್ಮ ಗುರುಮೂರ್ತಿ ನಂಜುಂಡಲಿಂಗ ಕಾಣೆ ಶಿವನು ಭಿಕ್ಷಕ್ಕೆ ಬಂದ ನೀಡುವಾರೆ ತಂಗಿ ಇವನಂತ ಚಲ್ವನಿಲ್ಲ ನೋಡುವಾರೆ ಇವನಂತ ಚಲ್ವನಿಲ್ಲ ನೋಡುವಾರೆ ಇವನಂತ ಚಲ್ವನಿಲ್ಲ ನೋಡುವಾರೆ ಇವನಂತ ಚಲ್ವನಿಲ್ಲ ನೋಡುವಾರೆ ನಿತ್ತ ಚನ್ನ ಹಚ್ಚೆ ಬಾಟು ತುಂಬಿದ ಮಲ್ಲಿಕಾಟು ಸಿಗದಂತ ಸಣ್ಣ ನಡುವಿನ ರಾಣಿ ನಿನ್ನ ಮನೆಗೆ ಬರಲೇನಿ ಸಿಗದಂತ ಸಣ್ಣನೇ ನಡುವಿನ ಎಲೆ ಬಾಲೆ ಮುರುಕ ಮಾಡ ಬ್ಯಾಡ ಮೊರದಿತ ನಡುವು ಮನೆಗೆ ಬರಲೇನಿ ಇರ್ತೀನಿ